ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ನಾಗರಾಜ್ ಅವರು ಹೇಳಿ, ಈ ಒಂದು ಕುರಿ ಸಾಕಾಣಿಕೆ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸುಮಾರು ಒಂದು 20 ವರ್ಷದಿಂದ ಮಾಡ್ತಿದ್ದೀವಿ ಸರ್ ಕುರಿ ಸಾಕಾಣಿಕೆನ. ಒಂದು 300 ಕುರಿ ಇದಾವೆ. ಬೇಸಿಗೆನಲ್ಲಿ ಹೊರಗಡೆ ಸಾಕಷ್ಟು ಮೇವು ಸಿಗೋದ್ರಿಂದ ಮನೆಯಲ್ಲೇನು ಮೇವು ಹಾಕಲ್ಲ. ಮಳೆಗಾಲದಲ್ಲಿ ಮೇವು ಸಿಗದೇ ಇರೋ ಕಾರಣ, ಮಳೆ ಇದರಿಂದ ಕಾರಣ ನಾವು ಫಾರ್ಮ್ ಮಾಡಿ ಫಾರ್ಮ್ನೊಳಗೆ ಕೂಡ ಹಾಕ್ತೀವಿ. ಅವಕ್ಕೆಲ್ಲ ಅಟ್ಟಣಿಗೆ ಏನು ಮಾಡಿಲ್ಲ, ನೆಲದಲ್ಲೇ ಆಯ್ಸಿ ಮಾಡಿದ್ದೀವಿ. ಮೇವು ಹಾಕಕ್ಕೆ ಮೇವುಣಿಕೆ ಮಾಡಿದ್ದೀವಿ. ನಾವು ಸೈಲೇಜ್ ಮಾಡ್ತಿದ್ದೀವಿ ಸರ್. ಒಂದು ಸುಮಾರು 20 ಎಕರೆ ಮೇವು ಕಡಿದು ಸೈಲೇಜ್ ಮಾಡ್ತೀವಿ. ಸೈಲೇಜ್ ಫಿಟ್ಟಲ್ಲಿ ಮಾಡಿದ್ದೀವಿ. ಒಂದು 20 ಗುಂಡಿದ್ದಾವೆ. 10 ಅಡಿ ಆಳ, 8 ಅಡಿ ಬಗಲ, 8 ಅಡಿ ಉದ್ದ ಫಿಟ್ಟಿದ್ದಾವೆ. ಅವಾಗೆಲ್ಲ ಸ್ಟಾಕ್ ಮಾಡಿರ್ತೀವಿ. ಆಗಸ್ಟಲ್ಲಿ ಮಾಡಿದ್ರೆ ನೆಕ್ಸ್ಟ್ ನಾವು ಜೂನ್ ಜುಲೈಯಿಂದ ತೆಗೆದು ಸೈಲೇಜ್ ಮಾಡಿ ಮೇಯಿಸ್ತೀವಿ. ಈಗ ಸೈಲೇಜ್ ಅಂತಂದ್ರೆ ಯಾವ ರೀತಿ ತಯಾರು ಮಾಡ್ತೀರಾ? ಅದನ್ನ ನಾವೇ ತಯಾರು ಮಾಡ್ತೇವೆ. ನಮ್ಮ ಜಮೀನಿನಲ್ಲಿ ಬೆಳೆದ್ಬಿಟ್ಟು ಅದನ್ನ ಒಳ್ಳೆ ಹಾಲುಗಳಲ್ಲಿ ಬಂದಾಗ ಅದನ್ನ ಕಟ್ ಮಾಡಿ ತಗೊಂಡ್ಬಂದು, ನಮ್ದೇ ಮಿಷಿನ್ ಇದೆ, ನಮ್ಮ ಮಿಷಿನ್ನಲ್ಲೇನೆ ಅದನ್ನ ಚಾಪ್ ಮಾಡಿ ಗುಂಡಿಯಾಗಿ ತುಂಬಿಟ್ಬಿಡ್ತೇವೆ ಸರ್. ಉಪ್ಪು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ತುಂಬಿಡ್ತೇವೆ. ಅದು 1 ವರ್ಷ ಕಟ್ಟಲಿದ್ರೆ ಏನ್ ತೊಂದರೆ ಆಗಲ್ಲ, ತಗೊಂಬೇಸ್ಬೋದು ನಾವೇ. ಈಗ ಸೈಲೇಜ್ ಮಾಡಕಂತಂದ್ರೆ ಯಂತ್ರ ಅಂತಂದ್ರೆ ಎಲ್ಲಿಂದ ತಂದಿರೋದನ್ನ? ಯಂತ್ರ ನಾವೇ ತಂದಿವಿ ಸರ್. ಮೊನ್ನೆ ಒಂದು 180,000 ಬೀಳುತ್ತಾರೆ. ಅದು ವಿಧಾತ್ ಅಂತ ಹೇಳಿ ಅದನ್ನ ನಾವು ಡೆಲ್ಲಿಂದ ತರಿಸಿದ್ವಿ. ಸಿಲ್ಗೆ ಆನ್ಲೈನ್ ಮುಖಾಂತರ ತರಿಸಿದ್ವಿ. ನಮ್ಮ ಹತ್ರ ಐತೆ ಚಾಪ್ ಕಟ್ರಸ್, ಅದು ಅಂದ್ರೆ ಇವಿ ಐತೆ, ಟ್ರ್ಯಾಕ್ಟರ್ ಹಚ್ಚಬೇಕು ಅದಕ್ಕೆ. ಅದರಿಂದ ಮಾಡ್ತೀವಿ ಸರ್ ನಾವು. ಈಗ ಸೈಲೇಜ್ ಅಂತಂದ್ರೆ ಏನೇನಲ್ಲಿ ಹಾಕಿ ನೀವು ಅದನ್ನ ತಯಾರು ಮಾಡ್ತೀರ? ಬರೀ ಮೆಕ್ಕೆಜೋಳ ಅಷ್ಟೇ ಸರ್. ಮೆಕ್ಕೆಜೋಳ ಚಾಪ್ ಮಾಡ್ಬೇಕಾರೆ ಉಪ್ಪು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಿಬಿಡ್ತೀವಿ ಸರ್. ಈಗ 1 ಎಕರೆ ಸಪ್ಪೆಗೆ ಅಂತಂದ್ರೆ ಎಷ್ಟೆಷ್ಟು ಬೆಲ್ಲ, ಎಷ್ಟೆಷ್ಟು ಉಪ್ಪು ಕೊಡ್ಬೇಕು? ಅದು ಒಂದು ಗುಂಡಿ ನಮ್ದು 10 ಅಡಿ ಆಳ, 10 ಅಡಿ ಬಗಲಿದೆಯಲ್ಲ, ಅದನ್ನೇನು ಅಳತೆ ಮಾಡಲ್ಲ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ತರ 1 ಅಡಿ ತರಕ್ಕೆ 1 ಕೆಜಿ ಉಪ್ಪು, 1 ಕೆಜಿ ಬೆಲ್ಲ ಚಾಪ್ ಮಾಡಿ ಒಂದು 8 ಅಡಿ ಇದೆಯಲ್ಲ ನಮ್ದು, ಅದರ 1 ಅಡಿ ಬಿದ್ದ ತಕ್ಷಣ ಮತ್ತೆ ಮೇಲೆ 1 ಕೆಜಿ ಉಪ್ಪು, 1 ಕೆಜಿ ಬೆಲ್ಲ, ಈ ತರ ಸ್ಟೆಪ್ ಸ್ಟೆಪ್ ಸ್ಟೆಪ್ ಸ್ಟೆಪ್ ಮಾಡ್ಕೊಂತ ಬರ್ತೀವಿ. ಈಗ ಮೆಕ್ಕೆಜೋಳದ ಸಪ್ಪೆ ಅಂತಂದ್ರೆ ಹಸಿ ಸಪ್ಪೆ ಬೇಕಾಗುತ್ತಲ್ವಾ? ಹೌದು, ತೇವಾಂಶ ಇರ್ಬೇಕು ಅದರಲ್ಲಿ. ತೇವಾಂಶ ಇದ್ರೆ ಮಾತ್ರ ಆ ತೇವಾಂಶ ಕೊನೆವರೆಗೆ ಕಾತ್ಕೊಂಡಿರತೈತಿ. ಹಾಲುಗಳು ಬಂದಾಗ ಅದರಲ್ಲಿ ಏನು ವೇಸ್ಟ್ ಆಗಲ್ಲ. ದಂಟು ಸಮೇತ ಕಾಳು, ಬೆಂಡು, ರೌದಿ, ಈ ನಾವು ಒಣಗಿದ ಬೇರ್ ಮಾಡಿದ್ರೆ ಸೊಪ್ಪೆ ಬೇರೆ ಆಗುತ್ತೆ, ರೌದಿ ಬೇರೆ ಆಗುತ್ತೆ, ಬೆಂಡು ಬೇರೆ, ಆ ಥರ ಯಾವುದು ವೇಸ್ಟ್ ಆಗಲ್ಲ. ಆದ್ರೆ ಕಾಳು ಸಮೇತನು ಕುರುಗಳಿಗೆ ಕೊಡ್ತೀವಿ ನಾವು. ಕುರುಗಳು ಚೆನ್ನಾಗಿ ತಿಂದು ಕೊಬ್ಬಿ ಕಂಡು ಚೆನ್ನಾಗಿರ್ತವೆ. ಈಗ ಮೆಕ್ಕೆಜೋಳದ ಸಪ್ಪೆ ಅಂತಂದ್ರೆ 1 ಎಕರೆ ಹಾಕಿ ಅಂತ ಇರ್ತೀರ ನೀವು ಸೈಲೇಜ್ ಮಾಡ್ಬೇಕಂತ? ನಾವು 1 ಎಕರೆ ಹಾಕಿದ್ದೀವಿ. ಈ ಟೈಮಲ್ಲಿ ಮಳೆ ಬಿಡ್ತು ಅಂದ್ರೆ ಹೊಲದಾಗ ಟ್ರ್ಯಾಕ್ಟರ್ ಹೋಗ್ಬೇಕಲ್ಲ, ಲೇಬರ್ ಗೇಬರ್ ಎಲ್ಲ ಹೋಗ್ಬೇಕಲ್ಲ, ಹಂಗಾಗಿ ಈ ಟೈಮಲ್ಲಿ ಇನ್ನೇನು ಈ ಮಾಡ್ತೀನಿ ಮತ್ತೆ. ಈಗ ಒಟ್ಟಾರೆ ನೀವು ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರಿ? ಈಗ ಟೋಟಲ್ 300 ಇದಾವೆ. ಈಗ ಪ್ರಾರಂಭದಲ್ಲಿ ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರೆ? ನಾನು ಸ್ಟಾರ್ಟಿಂಗ್ ಈಗ 18 ವರ್ಷ ಕೆಳಗೆ ಕುರಿ ಮಾಡಿದಾಗ 10 ಕುರಿ ತಂದೆ ಅಷ್ಟೇ. ನಾನು 10 ತಂದೆ, ಮತ್ತೆ ತಿರ್ಗಿ ಒಂದು ತಿಂಗಳು ಬಿಟ್ಟು 20 ತಂದೆ. 20 ಸ್ಟಾರ್ಟ್ ಮಾಡ್ರೆ ನಾನು 20 ಸ್ಟಾರ್ಟ್ ಮಾಡಿ ಈಗ 300ವರೆಗೆ 400-500ವರೆಗೆ ಹೋಗಿತ್ತು. ಲೇಬರ್ ತೊಂದರೆಯಿಂದ ಈಗ ಒಂದು 300 ಇಟ್ಕೊಂಡಿದ್ದೀನಿ. ಈಗ 10 ಕುರಿ ಸಾಕಾಣಿಕೆ ಮಾಡಿದಂತ ಸಂದರ್ಭದಲ್ಲಿ ಅವಾಗ ಏನ್ ರೇಟ್ ಇತ್ತು ಪ್ರತಿ ಒಂದ್ ಮರಿಗೆ? ಅವಾಗ ಕುರಿನೇ ನಾನು 1750 ರೂಪಾಯಿ ಕುರ್ತೇನೆ ಇದ್ದೆ. 1750 ರೂಪಾಯಿ ಕುರಿ ಅಂದ್ರೆ ಅದು ಬಹಳ ರೇಟ್. ಅವಾಗೆಲ್ಲ ಬೇರೆಯವ್ರು ತಗೊಳ್ಳೋರು 1700-1700 ರೂಪಾಯಿ ಕೂಡ ತಗೊಳ್ಳೋರು. ನನಗೆ ಬಿಡಿಸ್ತಿಲ್ಲ, ಒಳ್ಳೇದು ತಗೋಬೇಕು, ಚೆನ್ನಾಗಿ ದಷ್ಟಪುಷ್ಟವಾಗಿರ್ಬೇಕು ಅಂತೇಳಿ ನಾನು ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ಗೆ ಇಲ್ಲಿ ನಾವು ಚಿತ್ರದುರ್ಗ ಮಾರ್ಕೆಟ್ ಹತ್ರ ಆಗುತ್ತೆ ನಮಗೆ. ನಮ್ಮ ಮಾರ್ಕೆಟ್ ಸ್ಥಳೀಯ ಮಾರ್ಕೆಟ್ ಇರೋವಾಗ ಅಂತ ಹೋಗ್ಬೇಕು. ಬೇರೆ ಇದಾವೆ, ಡಾರ್ಬಾರ್ ಇದಾವೆ, ನಾರೆ ಸುವರ್ಣ ಇದಾವೆ, ಇವೆಲ್ಲ ಮಾರ್ಕೆಟ್ ಇಲ್ಲ ಇಲ್ಲಿ. ಯಾವ್ದು ನಮ್ಮ ಸ್ಥಳೀಯ ಮಾರ್ಕೆಟ್ ಯಾವ್ದಿರುತ್ತೋ ಅದನ್ನು ತಗೊಂಡು ಅದನ್ನೇ ಬೆಳೆಸಿ ಅದರಲ್ಲೇ ಉತ್ಪತ್ತಿ ಮಾಡಿ ಮಾರೋದು, ಮತ್ತೆ ಗಂಡು ಮಾರೋದು, ಮತ್ತೆ ಹೆಣ್ಮರಿ ತರೋದು ಮಾಡ್ಕೊಂಡು ಹಿಂಗೆ ಇಷ್ಟು ಈ ಲೆವೆಲಿಗೆ ಬಂದಿದೆ ಈಗ. ಈಗ ನೀವು ಯಾವ ತಳಿಯ ಕುರಿಯನ್ನು ಸಾಕಾಣಿಕೆ ಮಾಡಿದ್ದೀರಾ? ಈಗ ಮೊದಲು ನಾವು ಡೆಕ್ಕನ್ನಿ ಅಂತ ಬರುತ್ತೆ, ಆ ಡೆಕ್ಕನ್ನಿ ಕುರಿಯಿಂದ ತಂದಿದ್ವಿ. ಈಗ ಅದನ್ನ ವರ್ಷಕ್ಕೆ 2 ಸಲ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸೋದು ಆಮೇಲೆ ಕಟ್ ಮಾಡೋರು ಬೇಕು ಅದಕ್ಕೆ, ಕೂದಲು ಕಟ್ ಮಾಡಿ. ಅವರು ಸಿಗ್ತಲ್ಲ ಅಂತೇಳಿ ಈಗೆಲ್ಲ ತೆಗೆದ್ಬಿಟ್ವಿ ಅವನ್ನ, ಎಲ್ಲ ಕೆಂಗುರಿ ಮಾಡಿದೀವಿ ಈಗ. ಅದಕ್ಕೆ ಟಗರು, ನಾವು ಯಾವ ಟಗರು ಬಿಟ್ಕೊಂಡ್ರೆ ಆ ಟಗರು ಮರಿ ಬಿಡ್ತವೆ. ಅಮ್ಮಿಂಗಡೆ ಟಗರು ಬಿಟ್ಟದ ಕ್ರಾಸಿಂಗಿಗೆ, ಎಲ್ಲ ವೈಟ್ ಮರಿ ಬರ್ತದಾವ ಈಗ. ವೈಟ್ ಮರಿ ಭಾಳ ಬೇಡಿಕೆ ಇದೆ. ಎಷ್ಟು ಟಗರು ಬಿಟ್ಕೊಂಡಿದ್ರೆ? 300 ಕುರಿ, 10 ಟಗರ್ ಇದಾವೆ. ವರ್ಷ 2 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾನೆ ಟಗರ್. ನಾನು ಯಾವುದೇ ಕಾರಣಕ್ಕೂ ಟಗರ್ ಇಟ್ಕೊಂಡಲ್ಲ, ಇನ್ ಬ್ರೀಡಿಂಗ್ ಆಗಬಾರ್ದು ಅಂತೇಳಿ 2 ವರ್ಷಕ್ಕೊಂದ್ಸರಿ ಟಗರ್ ಚೇಂಜ್ ಮಾಡ್ತೇನೆ. ಈಗ ಅವನ್ನ ಮಾರಾಟ ಮಾಡಿ ಮತ್ತೆ ಎಲ್ಲಿಂದ ತರ್ತೀರಾ ನೀವು? ನಾವು ನಮಗೆ ಎಲ್ಲಿ ಬೇಕಾದ್ರೂ ತರಬಹುದಲ್ಲ. ಯಾವ ಮಾರ್ಕೆಟ್ ಅಡ್ಡಾಡ್ತೀವಿ, ನಮ್ಮ ಲೋಕಲ್ ಯಾವ ಜಾಸ್ತಿ ನಮಗೆ ಮಾರ್ಕೆಟ್ ಇದೆ ಅದನ್ನು ತರ್ತೀವಿ. ಜಾಸ್ತಿ ತರದಂದ್ರೆ ಕುಂಕುಮ ಬೆಳೆಗೆ ಹೋಗ್ತೀವಿ, ಅಮ್ಮಿನಗಡ ಹೋಗ್ತೀವಿ, ಚಿನ್ನೂರು ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲ ಸೆಂತನೂ ಅಡ್ಡಾಡ್ತೀವಿ. ಯಾವ ಮಾರ್ಕೆಟ್ ಎಲ್ಲೆಲ್ಲಿ ಯಾವುದೇ ಕಮ್ಮಿ ಸಿಗುತ್ತೆ, ಯಾವ ಚೆನ್ನಾಗಿ ಸಿಗುತ್ತೆ ಅಂತೇಳಿ ನೋಡ್ಕೊಂಡು ಮಾಡ್ತೀವಿ. ಈಗ ಕುರಿ ಸಾಕಾಣಿಕೆ ಅಂತಂತಂದ್ರೆ ಸಾಕಷ್ಟು ಒಂದು ಕೊಠಡಿ ಬೇಕಾಗುತ್ತೆ. ಏನು ರಪ್ಪ ಮಾಡಿದ್ರೆ ಏನು ಅದಕ್ಕೆ ಸಪರೇಟ್ ಆದಂತ ಒಂದು ಕೊಠಡಿ ಕಟ್ಟಿದ್ರೆ? ಕೊಠಡಿನ ಮಾಡಿದೀವಿ. ಫಸ್ಟು 50-31 ಮಾಡಿದೆ. ಸ್ವಲ್ಪ ಕುರಿ ಇದ್ದಾಗ ಒಂದು 100 ಕುರಿ ಇತ್ತು. 51-31 ಮಾಡಿದೆ. ಮಾಡಿದ್ಮೇಲೆ ಅದರಲ್ಲೇ ಸಾಕಾಣಿಕೆ ಮಾಡಿದೆ. ನೆಕ್ಸ್ಟ್ ಮತ್ತೆ ಬಾಳ ಆಯ್ದು ಬಾಳದ ಮತ್ತೆ ಹೊರಗಡೆ ಎಲ್ಲ ತಗಡಾಕಿ ಮತ್ತೆ ಜಾಸ್ತಿ ಮಾಡಿದ್ದೀನಿ. ಶೇಂಗಾ ಲೋಡ್ ತರ್ತಿದ್ದೆ, 20-30 ಲೋಡ್ ಗಟ್ಟಲೆ. ಶೇಂಗಾ ಲೋಡ್ ಕೆಡಬಾರ್ದು, ಹಾಳಾಗಬಾರ್ದು ಅಂತೇಳಿ 40-30 ಅದಕ್ಕೂ ಶೆಡ್ ಮಾಡಿದ್ದೀನಿ. ಆಮೇಲೆ ಸೈಲೇಜ್ ಫಿಟ್ಟು ಭಾಳ ಮಾಡಿದ್ದೀನಿ. ಯಾಕಂದ್ರೆ ನಮಗೆ ಈ ಮಳೆ ಬಿಡ್ತು ಸೈಲೇಜ್ ಮಾಡ್ತೀವಿ. ಮಳೆ ಬಿಡಲಿಲ್ಲ ಅಂದರೆ ಅದನ್ನ ಹಂಗೆ ಕಾಳಿ ಬಿಟ್ಕೊಂತೀವಿ. ನೆಕ್ಸ್ಟ್ ಆಪ್ಷನ್ಸು ನಮಗೆ ಶೇಂಗಾ ಬಳ್ಳಿ. ಶೇಂಗಾ ದೊಟ್ಟು ಇಲ್ಲಿ 200 ಕಡಬ ಕಂಟೆ ಅಂತ ಬರುತ್ತೆ, ಅಲ್ಲೆಲ್ಲ ಭಾಳ ಸ್ಟಾಕ್ ಮಾಡ್ತಿದ್ದೆ, ಅಲ್ಲೇ ತರ್ತಿದ್ದೆ. ಈಗ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ನಮ್ದು ಇರೋದು 6 ಎಕರೆ ಅಷ್ಟೇ. ಲೀಸ್ಗೆ ಕಡೆ ಒಂದು 20 ಎಕರೆ, 20 ಎಕರೆ ಲೀಸ್ಗೆ ಕಡೆ ಅದ್ರಲ್ಲಿ ಮಾಡ್ತಿದ್ದೀನಿ ಕೃಷಿ. ಏನೇನು ಬೆಳೀತಾ ಇದ್ರಿ ಅಲ್ಲ? ಮೆಕ್ಕೆಜೋಳ, ರಾಗಿ. ಈಗ ನೀರಾವರಿ ಏನು ಮಾಡಲಿಲ್ಲ ನೀವು? ನೀರಾವರಿ ಮಾಡಿದ್ದೀನಿ, ಅಲ್ಲೇ ಫಾರ್ಮ್ ಹತ್ರ ಅಡಿಕೆ ಹಾಕಿದ್ದೀನಿ, 1000 ಗಿಡ ಅಡಿಕೆ ಹಾಕಿದ್ದೀನಿ. ಸುತ್ತಲೂ ಎಲ್ಲ ಚಡಿಗಿಡ ಹಾಕಿದ್ದೀನಿ, ಮರಿಗಳಿಗೆ ಸೊಪ್ಪು ಬೇಕಲ್ಲ ಅಂತೇಳಿ. ಆಮೇಲೆ ಗಿಡಗಳು ನೆರಳಾಗುತ್ತೆ ಅಂತೇಳಿ ಆ ಚಡಿ ಎಲ್ಲ ಸಾಕಿದ್ದೀನಿ ಸರ್. ಸುತ್ತಲೂ ಫಿನಿಶಿಂಗ್ ಮಾಡಿದ್ದೀನಿ, ಅದರಲ್ಲಿ ಚಡಿಗಿಡ ಹಾಕಿ ಸಾಕಿದ್ದೀನಿ ಸರ್. ಈಗ ಕುರಿ ಕೊಠಡಿ ಅಂತಂದ್ರೆ ಹೊಲದಲ್ಲೇ ಮಾಡಿದ್ರೆ ನೀವು? ಹೊಲದಲ್ಲೇ ಮಾಡಿದ್ದೀನಿ ಸರ್. ನಾವು ಇರೋದೇ ಹೊಲದಲ್ಲಿ, ಅಲ್ಲೇ ಇದೆ ಸರ್. ಒಂದು 2 ವರ್ಷ ಮನೆಯಿಂದ ಓಡಾಡಿದ್ವಿ, ಲೇಬರ್ ಅಲ್ಲೇ ಹರಿಸ್ತಾರೆ, ನಾವು ಇಲ್ಲಿಂದ ಓಡಾಡ್ಬೇಕು ಅಂತೇಳಿ ನಾವು ಹೋಗೋಬರಿ ಅಂತ ಅಲ್ಲಿಗೆ ಮನೆಗೆ ಶಿಫ್ಟ್ ಮಾಡ್ಕೊಂಡು ಅಲ್ಲೇ ಇದೀವಿ ಸರ್. ಈಗ ನೀವು ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಏನು ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರೋಂತ ಒಂದು ಪದ್ಧತಿ ಇದೆ ನಿಮ್ಮಲ್ಲಿ? ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರ್ತೀವಿ ಸರ್. ಅಂದ್ರೆ ಅವು ಸ್ವಲ್ಪ ಕಾಲಾಡಿದ್ರೆ ಉತ್ತಮ, ನಿಂತ ಹತ್ರ ನಿಲ್ಲಿಸ್ಬಿಟ್ರೆ ಅದು ಇಕ್ಕಿ ಹಾಕಿ ಅಂತವೆ, ತುಳ್ಕೊಂತವೆ, ಅದು ಮತ್ತೆ ಕ್ಲೀನ್ ಮಾಡೋದಾಗಲ್ಲ. ನಾವು ಡೈಲಿ ಕ್ಲೀನ್ ಮಾಡ್ತೀವಿ, ಡೈಲಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಬರ್ತೀವಿ. ಹೊರಗಡೆ ಸಾಕಷ್ಟು ಮೇವು ಸಿಗೋದ್ರಿಂದ ಡಿಸೆಂಬರ್ ಜನವರಿಲಿ ಹಾಳಾಗ್ತಾವೆ, ಅಲ್ಲೆಲ್ಲ ಕುಲ್ಲಾಗ್ತಾವಲ್ಲ, ಆ ಟೈಮ್ನಾಗ ಹೊರಗಡೆ ಮೇಯಿಸ್ಕೊಂಡು ಬರ್ತೀವಿ ಸರ್. ಹೊರಗಡೆ ಬೇಯಿಸ್ಕೊಂಡು ಆ ಟೈಮಿಗೆ ಮೇವು ಕೊಡಲ್ಲ, ಇನ್ನು ಮಳೆಗಾಲದಿಂದಾಗೆಲ್ಲ ಮೇವು ಕೊಟ್ಟು ಸಾಕ್ತೀವಿ. ಅಂದ್ರೆ ಕೂಡು ಪದ್ಧತಿಯಲ್ಲಿ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಖರ್ಚು ಬರುತ್ತಲ್ವಾ? ಅದು ತಿಂದಷ್ಟು ಇಕ್ಕಿ ಆಗುತ್ತಲ್ಲ. ನಾ ಸುಮಾರು ಇಕ್ಕಿ ಗೊಬ್ಬರನ 4 ಲಕ್ಷದಿಂದ 5 ಲಕ್ಷ ಗೊಬ್ಬರ ಮಾರ್ತೀನಿ ಬರೀ ನಾನು. ನಮ್ಮ ಹೊಲಕ್ಕೆ ಸಾಕಷ್ಟು ಕಡ್ಕೊಂಡ ಮೇಲೆ 4 ಲಕ್ಷದಿಂದ 5 ಲಕ್ಷ ಗೊಬ್ಬರನ ಮಾರ್ತೀನಿ. ಹಂಗ ಅದರಿಂದ ಏನು ಎಷ್ಟು ಬರಲ್ಲ, ಖರ್ಚು ಬರಲ್ಲ ಜಾಸ್ತಿ. ಕುರಿ ಕುಪ್ತವಲ್ಲ, ಈಗ ಹೊರಗಡೆ ಮೇವ್ ಆಗಲಿಲ್ಲ ಅಂದ್ರೆ ಕುರಿ ಲಾಸ್, ಕುರಿ ಯಾರು ನಮಗೆ ಲಾಸ್ ಆಗುತ್ತೆ. ನಮ್ಮ ಕುರಿ ಚೆನ್ನಾಗಿತ್ತು ಅಂದ್ರೆ ಯಾವಾಗಾದ್ರೂ ಡಿಮ್ಯಾಂಡೇ ಅದಕ್ಕೆ. ಒಣಕ್ಲು ಬಂತು ಅಂದ್ರೆ ಸಣಕ್ಲು ಆತಂದ್ರೆ ಅದನ್ನ ಯಾರು ಡಿಮ್ಯಾಂಡ್ ಇರಲ್ಲ. ಕುರಿ ಗೊಬ್ಬರ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರ ನೀವು? ಮನೆಯವ್ರು ಯಾಕೆ ಬೇಕಷ್ಟು ಬರ್ತಾರೆ, ತೊಡೆದವ್ರು ಬರ್ತಾರೆ, ತೊಡೆದ್ರೆ ನಮ್ಮ ಸುತ್ತಮುತ್ತಲ ತೊಡೆದ್ರೆ ತಗೊಂಡು ಹೋಗ್ತಾರೆ. ಚೀಲಕ್ಕೆ ಇಷ್ಟ ಅಂತ ಮಾಡಿದ್ರೆ ಲೋಡ್ಗೆ ಇಷ್ಟ ಅಂತ ಮಾಡಿದ್ರೆ? ಚೀಲಗಟ್ಟಲೆ ಕೊಡಲ್ಲ, ಲೋಡ್ ಗಟ್ಟಲೆ ಕೊಡಲ್ಲ, ಉಂಡ ಗುತ್ತಿಗೆ ಇಷ್ಟ ಐತೆ ನಮ್ಮ ಗೊಬ್ಬರ, ಇಷ್ಟಕ್ಕೆ ತಗೊಳ್ರಿ, ಇನ್ನು ಎಷ್ಟು ಬೇಕಾ ತಗೊಳಪ್ಪ, ನಾವು ನಮ್ಮ ಸಮಯ ಒಂದು ವ್ಯಾಪಾರ ಮಾಡಿ ಕೊಟ್ಬಿಡ್ತೀವಿ. ಹಂಗೆ ಸುಮಾರು ಒಂದು 30 ಎಕರೆ ಇರೋದು ಒಂದು 25,000 ರೂಪಾಯಿ ಒಂದು ಲೋಡ್ ಕೊಡ್ತೀವಿ. ನೋಡೋಂತಾರಲ್ಲ ಅವರೇಜ್ ಹಂಗಾಗುತ್ತೆ. ಸಾಕಷ್ಟು ಅದರಿಂದಲೂ ನಿಮ್ಗೆ ಆದಾಯ ಬರುತ್ತೆ ಕುರಿ ಗೊಬ್ಬರದಿಂದ? ಕುರಿ ಗೊಬ್ಬರದಿಂದಲೂ ಸಾಕಷ್ಟು ಆದಾಯ ಇದೆ. ಈಗ ಭಾಳ ಬೇಡಿಕೆನೂ ಕುರಿ ಗೊಬ್ಬರ ಕೈದೆ, ಈಗ ಅದನ್ನು ಪ್ಯಾಕೆಟ್ ಮಾಡಿ ಮಾರಬೇಕು ಅಂತೇಳಿ ಮಾಡಿದ್ದಾರೆ. ಈಗ ಒಂದೊಂದು ಕೆ ಜಿಗಟ್ಲೂ ಮಾಡಬೇಕು ಅಂತೇಳಿ ಏನು ಮಾರುತಿ ಮುರಡಿ ಅವರು ಏನೋ ಪ್ಲಾನ್ ಮಾಡಿದ್ದಾರೆ. ನಿಮ್ಮಲ್ಲಿ ಕುರಿ ಗೊಬ್ಬರ ಜಾಸ್ತಿ ಇದೆಯಲ್ಲ, ಅಂದ್ರೆ ನಿಮ್ಮ ಅಡಿಕೆ ಬೆಳೆಗೆ ಕೊಟ್ಟಿದ್ರಲ್ಲ, ಅಡಿಕೆಯಲ್ಲಿ ಏನ್ ಬದಲಾವಣೆ ಕಂಡಿದ್ರೆ? ಸಾಕಷ್ಟು ಬದಲಾವಣೆ ಕಂಡಿದ್ರೆ ಅಡಿಕೆ ಬೆಳೆಯಲ್ಲಿ. ಅದಿಲ್ಲದ್ರೆ 10 ಲಕ್ಷ 15 ಲಕ್ಷ ತೋಟ ಹೆಂಗ್ ಬೆಳಿತಾರೆ ಹೇಳ್ರಿ? ಅದು ಸಾಕಷ್ಟು ಮಹತ್ವ ಇದೆ ಗೊಬ್ಬರದಲ್ಲಿ, ಅದು ಕುರಿ ಗೊಬ್ಬರದಲ್ಲಿ, ಮತ್ತೆ ಬೇರೆ ಗೊಬ್ಬರದಲ್ಲಿ ಸಿಗಲ್ಲ ಆ ತರದ್ದು. ಈಗ 300 ಕುರಿ ಸಾಕಾಣಿಕೆ ಮಾಡಿದ್ರಲ್ಲ, ಈಗ ಮಳೆಗಾಲದಲ್ಲೆಲ್ಲ ನೀವು ಕಟ್ಟಿ ಬೇಯಿಸ್ತೀವಿ ಅಂತ ಹೇಳಿದ್ರ, ಮಳೆಗಾಲ ಮುಗೀತು ಅಂದ್ರೆ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ಬಂದು ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರ, ಸಾಮಾನ್ಯವಾಗಿ ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚು ದಷ್ಟಪುಷ್ಟವಾಗಿ ಕುರಿಗಳು ಬರ್ತಾವ, ಅಥವಾ ಬೇಸಿಗೆಯಲ್ಲಿ ನೀವು ಹೊರಗಡೆ ಮೇಯಿಸ್ಕೊಂಡು ಬರ್ತಿರಲ್ಲ ಅವಾಗ ನಿಮಗೆ ದಷ್ಟಪುಷ್ಟಿಯಾಗಿ ಕುರಿಗಳು ಬರ್ತಾವ? ಬೇಸಿಗೆ ದಷ್ಟಪುಷ್ಟವಾಗಿ ಬರ್ತಾವೆ, ಯಾಕಂದ್ರೆ ಈಗ ಮಳೆಗಾಲದಲ್ಲಿ ನೀರು ಕುಡಿಯಲು ಜಾಸ್ತಿ, ನಾವು ಹಸಿ ಮೇವು ಹಾಕೋದ್ರಿಂದ ನೀರು ಜಾಸ್ತಿ ಕುಡಿಯಲ್ಲ. ಬೇಸಿಗೆನಲ್ಲಿ ಹೊರಗಡೆ ಮೇಯೋದ್ರಿಂದ, ಒಣಮೇವು ತಿನ್ನೋದ್ರಿಂದ ನೀರು ಚೆನ್ನಾಗಿ ಕುಡಿತಾವೆ. ಬೇಸಿಗೆನಲ್ಲಿ ದಷ್ಟಪುಷ್ಟ ಬರೋದು, ಮರಿಗಳು ಚೆನ್ನಾಗಿ ಕುಡಿಸ್ತಾವೆ, ಬ್ರೀಡಿಂಗ್ ಮಾಡಿದ್ರೆ ಮರಿಗಳು ಚೆನ್ನಾಗಿ ಬರ್ತವೆ. ಈಗ ಮನೆ ಮೇವು ಅಂತಂದ್ರೆ ಏನ್ ಕೊಡ್ತೀರ ಮನೆಯಲ್ಲಿ? ಈಗ ಸೈಲೇಜ್ ಕೊಡ್ತೀವಿ, ಸೈಲೇಜ್ ಅಂದ್ರೆ ಶೇಂಗಾ ತೋಟ ಮಾಡಿರ್ತೀವಿ, ಶೇಂಗಾ ತೋಟ ಇಲ್ಲಾಂದ್ರೆ ರಾಗಿ ಮಾಡಿರ್ತೀವಿ. ಮರಿ ಕುರಿಗೆ ಸ್ವಲ್ಪ ಕಾಳು ಕೊಡ್ತೀವಿ ಅಷ್ಟೇ, ಮೆಕ್ಕೆಜೋಳ ಅಷ್ಟೇ ಬಿಟ್ಟರೆ ಬೇರೆ ಏನೂ ಕೊಡಲ್ಲ. ಮರಿಗಳಿಗೆ ನುಚ್ಚು ಮಾಡ್ತೀವಿ ಮೆಕ್ಕೆಜೋಳ, ಮೆಕ್ಕೆಜೋಳ ನುಚ್ಚು ಮಾಡಿ ಅದಕ್ಕೆ ಮಿನರಲ್ ಮಿಕ್ಸರ್, ಆಮೇಲೆ ಮನೆಯಲ್ಲಿ ಯಾವ್ದಾದ್ರು ದವಸ ಧಾನ್ಯಗಳು ಸಿಕ್ಕರೆ ಅವನ್ನೆಲ್ಲ ಮಿಕ್ಸ್ ಮಾಡಿ ಮರಿಗಳಿಗೆ ಕೊಡ್ತೀವಿ. ಈಗ ಬೇಸಿಗೆಯಲ್ಲಿ ಏನು ಮನೆಗೆ ನೀವು ಅವಕ್ಕೆ ಆಹಾರ ಕೊಡಲ್ಲ? ಬೇಸಿಗೆನಲ್ಲಿ ಮನೆಗೆ ಆಹಾರ ಕೊಡಲ್ಲ, ಅವಕ್ಕೆ ಏನು ಕೊಡೋಲ್ಲ. ಮರಿಗಳು ಅಷ್ಟೇ ಮನೆಗೆ ಮರಿ ಇಟ್ಟಿರ್ತೇವಲ್ಲ, ನಾವು ಸಾಮಾನ್ಯವಾಗಿ ಮರಿ ಹುಟ್ಟಿತ್ತು ಅಂದ್ರೆ ಹುಟ್ಟಿದಿಂದ 3 ತಿಂಗಳಿಗೆ ಮರಿ ಮಾರ್ತೀವಿ. ಮರಿ ಮಾರಲಿಲ್ಲ ಅಂದ್ರೆ ಅವಾಗ ನಮಗೆ ಲಾಸ್ ಆಗುತ್ತೆ, ಆ ಟೈಮ್ ಮಾರಿಬಿಡಬೇಕು, 3 ತಿಂಗಳು ಮರಿ ಮಾರಿಬಿಡಬೇಕು. ಮಾರಿಲ್ಲ ಅಂದ್ರೆ ಕುರಿ ತಾಯಿ ಜೊತೆಗಾರ ಕಳಿಸ್ಬೇಕು ಅದನ್ನ, ಆ ಟೈಮ್ನಲ್ಲಿ ಕುರಿಗಳಿಗೆ ಏನು ಕೊಡಲ್ಲ. ಅಲ್ಲೇ ತನಕ ನಾವು ಕಟ್ಟಿ ಮೇಯಿಸಕ್ ಆಗಲ್ಲವಾ, ಅಡವಿಗೆ ಮೇಯಿಸ್ಕೊಳಕ್ ಕಳಿಸ್ಬೇಕು. ಹೌದೌದು, ತಾಯಿ ಜೊತೆಗೆ ಹೋದ್ರೆ ಅವು ನಮಗೆ ಉಳಿಸ್ಕೊಳ್ಬೇಕು, ನಮ್ಮ ಹೆಂಡು ಹೆಚ್ಚಿಗೆ ಆಗ್ಬೇಕಂದ್ರೆ ಹೆಣ್ಣು ಮರಿಗಳು ತಾಯಿ ಜೊತೆ ಬಿಡ್ತೀವಿ, ತಾಯಿ ಜೊತೆ ಬಿಟ್ಟು ತಾಯಿ ಜೊತೆಗೆ ನಮ್ಮ ಎದ್ಕೊಂಡು ದೊಡ್ಡದು ಆಗ್ತವೆ. ಒಂದು ಕುರಿ ವರ್ಷದಲ್ಲಿ ಎಷ್ಟು ಮರಿ ಹಾಕುತ್ತೆ? ವರ್ಷದಲ್ಲಿ 2 ಬಾರಿ ಹಾಕ್ತಾರಂತಾರೆ, ಹಾಕಲ್ಲ, 8 ತಿಂಗಳು ಒಂದು ಮರಿ ಆದ್ರೂ ಹಾಕ್ತದೆ, 3 ವರ್ಷಕ್ಕೆ 2 ಮರಿ ಕೊಡುತ್ತೆ. ಅಂದ್ರೆ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಅಭಿವೃದ್ಧಿ ಆಗ್ತದಲ್ವಾ? ಒಂದು ಮೇಕೆ 2, 3, 4 ತನಕಲು ಮರಿ ಆಗ್ತದೆ ಹಾಕುತ್ತೆ. ಹೌದು, ಅದು ಬಹಳ ತಂಟೆ ಸ್ವಭಾವ ಮೇಕೆ. ಅದರಲ್ಲಿ ಗಿಡ ಗಂಟೆ ನಾವು ಫಾರೆಸ್ಟ್ಗಳಲ್ಲಿ ಏನೋ ಹಾಕಿರ್ತಾರೆ ಅವನ್ನೇ ಜಾಸ್ತಿ ಕಡಿಯುತ್ತೆ ತಿನ್ನೋದು. ಅದು ಫಾರೆಸ್ಟ್ ಹಾಳು ಮಾಡುತ್ತಲ್ದಲೆ ಮರಿಗಳು ಸ್ವಲ್ಪ ಕಮ್ಮಿನೇ, ಅದರದ್ದು ಬೆಳವಣಿಗೆ ಕಮ್ಮಿನೇ. ಹಂಗಾಗಿ ನಾವು ತೋಟಗಳಿಗೆಲ್ಲ ಬೇಯಿಸ್ತೇವೆ, ನಮ್ಮ ಸಂಬಂಧಿಕರ ತೋಟ ಎಲ್ಲ ಅದಾವೆ ನಮ್ಮೂರಲ್ಲಿ, ಅವ್ರ ತೋಟಕ್ಕೆ ಬಿಡ್ಬೇಕಾದ್ರೆ ಮೇಕೆ ಬಿಡಬೇಡಪ್ಪ, ಗಿಡ ಕಡಿತಾವೆ ಮೇಕೆ ಅಂತ ಹೇಳ್ತಾರೆ. ಹಂಗಾಗಿ ನಾವು ಮೇಕೆ ಸಾಕಾಣಿಕೆ ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಇದಾವೆ ಅಷ್ಟೇ, 2-3 ಮೇಕೆ ಅಷ್ಟೇ. ತಂಟೆ ಸ್ವಭಾವ ಭಾಳ, ಅದು ಭಾಳ ಅದನ್ನ ಇದ್ರೆ ಫಾರೆಸ್ಟ್ಗಳು ಒಳಗೆ ಬಿಡಿಸಲ್ಲ ಮೇಕೆ ಇದ್ರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಹಾ, ಆ ಥರದ ಆಡು ಮುಟ್ಟ ಸೊಪ್ಪಿಲ್ಲ ಅಂತಾರಲ್ಲ, ಹಂಗೆ ಅದಿದ್ರೆ ಎಲ್ಲ ಹಾಳು ಮಾಡಿಬಿಡುತ್ತದು. ನಮಗೆ ಲಾಭ ಆಗುತ್ತೆ ಎರಡನೇದದು, ಮೊದಲು ನಾವು ಎಲ್ಲಿ ಮೇಯಿಸ್ತೇವಲ್ಲ ಅಲ್ಲೆಲ್ಲ ಮತ್ತೆ ಮನೆ ಕರ್ಕೊಂಡು ಬರ್ತಾರೆ ಸಂಜೆ. ಯಾಕೆ ನಿಮ್ಮಲ್ಲಿ ಗುಡ್ಡಗಾಡು ಇಲ್ವಾ? ಇದೆ, ಹೋಗಲ್ಲ ಜಾಸ್ತಿ, ಒಂದು 2 ಕಿಲೋಮೀಟರ್ ಆಗುತ್ತೆ ನಮಗೆ. 2 ಕಿಲೋಮೀಟರ್ ಆಗುತ್ತೆ. ಗುಡ್ಡಗಾಡಲ್ಲಿ ಮೇವು ಅಂತ ದಷ್ಟ ಪುಷ್ಟವಾಗಿ ಬೆಳೆದಿರಲ್ಲ, ಮೇವು ಅದಕ್ಕೆ ಸತ್ವಾಂಶ ಇರಲ್ಲ. ಈ ನಮ್ಮ ಹೊಲಗಳಲ್ಲಿ ಬೆಳೆದಿರ್ತಾರೆ, ಸ್ವಲ್ಪನೇ ತಿನ್ಲಿ, ಅದನ್ನ ಒಳ್ಳೆ ಚೆನ್ನಾಗಿ ಇದಾಗ್ತವೆ. ಈಗ ಬೇರೆ ಗುಡ್ಡಗಾಡುಗಳಲ್ಲಿ ಹೋದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತಲ್ವಾ? ಕಾಡು ಪ್ರಾಣಿಗಳ ಹಾವಳಿ ಇರುತ್ತೆ, ಸಕಾಲಕ್ಕೆ ತಕ್ಕಂತೆ ನಿಮಗೆ ಆಹಾರ ನೀರು ಸಿಗಲ್ಲ. ಇನ್ನೊಂದು, ಅವಕ್ಕೆ ಒಂದೊಂದು ವೀಕರವು ಗುಡ್ಡ ಹತ್ತ ಕಾಲು ಇಳಿಯಕ್ಕಾಗಲ್ಲ, ಬರೀ ಹೋಗಿ ಬಂದೇ ಸೋದ್ಬಿಡ್ತಾವೆ ಅವು. ಅದು ತಿಂದ್ರದ್ದು ಎಷ್ಟು ಸ್ವಲ್ಪ ಕಮ್ಮಿನೇ ಆಗಲಿ, ಬರೀ ಓಡಾಡೋದು ಜಾಸ್ತಿ ಆಗುತ್ತಲ್ಲ, ಹಂಗಾಗಿ 11 ಕಾಡು ಪ್ರಾಣಿಗಳು ಜಾಸ್ತಿ. ನಮ್ಮದು ರಂಗಯ್ಯನದುರ್ಗ ಅಂತೇಳಿ ಈಗ ವನ್ಯಜೀವಿ ಅಭಯಾರಣ್ಯ ಅದರ ಇದ್ರ ಮಾಡಿದ್ದಾರೆ ಅಲ್ಲಿ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಅಲ್ಲಿ ಹೋಗೋದು. ವನ್ಯಜೀವಿಗಳು ಭಾಳ ಇದ್ದಾವೆ ಅಲ್ಲಿ, ಫಾರೆಸ್ಟ್ಗೆಂದು ಕರ್ಕೊಂಡೋಗಿಲ್ಲ ನಮ್ಮ ಕುರಿಗಳು. ಅಂದರೆ ನಿಮಗೆ ಗುಡ್ಡಗಾಡಿನಲ್ಲಿ ಮೇಸಕ್ಕೆ ಹೋಗಿ ಕಷ್ಟದ ಅನುಭವಗಳು ಆಗಿಲ್ಲ ನಿಮಗೆ? ಆ ಥರ ಏನು ಹೋಗಿಲ್ಲ, ನಾವೆಂದು ಗುಡ್ಡಕ್ಕೆಂದು ಹೋಗಿಲ್ಲ. ಅಷ್ಟು ಕಷ್ಟದ ಅನುಭವ ಈ ಥರ ಮೊದಲು ಹೊರಗಡೆ ಬರ್ತಿದ್ವಿ ನಾವು. ಮೊದಲು ಒಂದು ನಮ್ಮ ಸ್ವಲ್ಪ 100 ಕುರಿ ಇದ್ದಾಗ ಬೇರೆ ಯಾರೋ ನಮ್ಮ ಅಕ್ಕಪಕ್ಕ ತಳ್ಳೆರೆಲ್ಲ ಕಲ್ತ್ಕೊಂಡು ಅವ್ರ ಜೊತೆ ಎಲ್ಲ ಅಲ್ಸೆ ಬರ್ತಿದ್ವಿ. ಈ ಕಡೆಯೆಲ್ಲ ಈ ಕಡೆ ಚಾನಲ್ ಸಿಮ್ಗೆಲ್ಲ ತ್ಯಾವಣಿಗೆ ಮತ್ತಿ ಈ ಚಾನಲ್ ಸಿಮ್ಗೆಲ್ಲ ಬಂದು ಎಲ್ಲ ಕಷ್ಟ ಅನುಭವಿಸ್ಕೊಂಡು ಹೋಗಿದ್ದೀವಿ. ಅಂದರೆ ಕುರಿಮಂದಿ ಅಂತ ತರ್ತಾ ಇದ್ರಲ್ವ? ಹೌದೌದು, ಕುರಿಮಂದಿ ಅಂತ ತರುತ್ತಿದ್ರಲ್ಲ ಅವಾಗ, ಕಳಿಸ್ತಿದ್ವಿ ಅವಾಗ. ಈಗ ಒಂದು 5-6 ವರ್ಷ ಆಯ್ತು, ಎಲ್ಲ ಹೊರಗೆ ಹೋಗಲ್ಲ, ಮನೆಯಲ್ಲೇ ನಿಲ್ಲಿಸಿದ್ದೀವಿ ಈಗ. ಈಗ ಬೇಸಿಗೆಯಲ್ಲಿ ಹೋಗಿ ನೀವೆಲ್ಲ ಹೊರಗಡೆ ಕುರಿಮಂದಿ ತರೀ, ಸಾಕಷ್ಟು ಅದರಿಂದ ಆದಾಯ ತಗೊಳ್ಬೋದಲ್ಲ? ತಗೋಬಹುದು. ಈಗ ಅಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲೇ ಊಟ ಮಾಡ್ಕೋಬೇಕು, ಅಲ್ಲೇ ಇದನ್ನ ಮಾಡ್ಕೋಬೇಕು. ಆಗ ಲೇಬರ್ ತೊಂದರೆಯಿಂದ ನಾವು ಎಲ್ಲ ನಾವೇ ಮನೆಯಲ್ಲೇ ತರೀವಿ, ಹೊರಗಡೆ ಏನು ಬಿಡಲ್ಲ. ಮನೆಯಲ್ಲೇ ಎಲ್ಲ ನಮ್ಮ ಮನೆಯರೇ ಎಲ್ಲ ಮಾಡಾಕ್ತಾರೆ. 3 ಲೇಬರ್ ಇದ್ದಾರೆ, ಒಂದು ಜೊತೆ ಎತ್ತಿದ್ದಾವೆ, 1-2 ಆಕಳ ಇದ್ದಾವೆ, 1-4 ನಾಯಿ ಇದ್ದಾವೆ. ಎಲ್ಲವೂ ನಾವು ಒಂದೇ ಥರನೇ ಎಲ್ಲ ಚೆನ್ನಾಗಿದ್ದೀವಿ. ಹೊರಗಡೆ ಊರು ಹೊರಗಡೆ ಒಂದು ಊರಿಂದ ಒಂದು 1/2 ಕಿಲೋಮೀಟರ್ ದೂರ ಆಗುತ್ತೆ ನಮ್ಮ ಫಾರ್ಮ್. ಎಲ್ಲ ಫಾರ್ಮ್ ಕಟ್ಸ್ಕೊಂಡು ಅಲ್ಲೇ ಎಲ್ಲ ಇದ್ದೀವಿ. ಈಗ ಕುರಿ ಸಾಕಾಣಿಕೆ ಮಾಡಿದ್ಮೇಲೆ ಅವುಗಳ ರಕ್ಷಣೆಗೆ ನಾಯಿ ಸಾಕಾಣಿಕೆ ಮಾಡೇತಿರ್ಬೇಕಲ್ವಾ? ಹೌದೌದು, ಬೇಕೇ ಬೇಕಲ್ಲ ನಾಯಿಗಳು. ನಾವು ಎಷ್ಟು ಜನ ಇದ್ರೂ ತೆರಂಡ ಏನು ಮಾಡ್ತೀವಿ, ನಾವು 100 ಜನ ತೆರಂಡ ಏನು ಮಾಡ್ತೀವಿ, ಸುಮ್ಮನೆ ಊಟ ಮಾಡಿದ್ರೆ ಮಲಕೇಂದಿರ್ತೀವಿ. ಅವು ನಮ್ಮ ರಕ್ಷಣೆ ಕೂಡ ಅವು ನಾಯಿಗಳು ನಮಗೆ. ನಾಯಿನೂ ಚೆನ್ನಾಗಿ ಸಾಕಿದ್ದೀವಿ. ಒಂದು ಜರ್ಮನ್ ಶೆಪರ್ಡ್ ಇದೆ, ಒಂದು ವೇಮರ್ನರ್ ಇದೆ, 2 ಮುದೋಳ ಇದ್ದಾವೆ. ಅವಕ್ಕೆಲ್ಲ ಪ್ರತಿನಿತ್ಯ ಒಳ್ಳೊಳ್ಳೆ ಆಹಾರ ಕೊಡಬೇಕಾಗುತ್ತೆ. ಒಂದು ಮುದ್ದೆ, ಹಾಲು, ನೈಟ್ ಮಾತ್ರ ಬೇಡಿಗ್ರೇನು ಕೊಡ್ತೀವಿ, ಸ್ವಲ್ಪ ಒಂದು 100 ಗ್ರಾಮ್ ಬೇಡಿಗ್ರೇನು ಕೊಡ್ತೀವಿ ಅಷ್ಟೇ. ಬೆಳಗ್ಗೆ ಎಲ್ಲ ಮುದ್ದೆನೇ, ಹಾಲು ಮುದ್ದೆ. ನಮ್ದು ಕುರಿಯಲ್ಲಿ ಹಾಲು ಸಿಗುತ್ತಲ್ಲ ಸಾಕಷ್ಟು, ನಾವೇನು ಊಟ ಮಾಡಲ್ಲ ಹಾಲು, ಸ್ವಲ್ಪ ಕಮ್ಮಿನೇ. ಅವಕ್ಕೆ ನಾಯಿಗಳಿಗೆ ಜಾಸ್ತಿ ಹಾಲು ಕರೆದು ಕೊಡ್ತೀವಿ, ಮರಿ ಮರ್ಯಾಗ ಹಾಲು ಸಿಗುತ್ತಲ್ಲ ಅದನ್ನ ನಾಯಿಗೆ ಕೊಡ್ತೀವಿ. ಈಗ ಜಮೀನಲ್ಲೇ ಮನೆ ಮಾಡಿದ್ರಿ, ಸಾಕಷ್ಟು ಕುರಿ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ಕಳ್ಳರ ಕಾಟ ಯಾವತ್ತೂ ಆಗಿಲ್ಲ ನಿಮಗೆ? ಯಾವತ್ತೂ ಕಳ್ಳರ ಕಾಟ ಇಲ್ಲ. ಅಲ್ಲೆಲ್ಲರೂ ನಮ್ದು ಕುರಿ ತಪ್ಪಿಸ್ಕಂತು ಅಂದ್ರೆ ಫಸ್ಟ್ ನನಗೆ ಮೊದಲು ಫೋನ್ ಮಾಡ್ತಾರೆ ನಮ್ಮೂರಿನವರು, ನಮ್ಮೂರಾಗಲಿ ನಮ್ಮ ಪಕ್ಕದ ಹಳ್ಳಿಯರಾಗಲಿ, ಏ ನಾಗರಾಜ್ ಯಾವ್ದೋ ಒಂದು ಕುರಿ ತಪ್ಪಿಸ್ಕೊಂಡು ಯಾವ್ದೋ ಒಂದು ಕುರಿ ಕಾಣತ್ತಾ ಇಲ್ಲಿ ಅಂತೇಳಿ. ನಮ್ಮೂರಲ್ಲಿ ಹಂಗೆ ಹಿಂಗೆ ಬಿಸಾಕಿ ಬಂದರು ಕಳ್ಳತನ ಸುಳ್ತನ. ನಮ್ಮ ಫಾರಮ್ ಇದುವರೆಗೂ ಯಾವುದು ಆ ಥರ ಎಂದು ಕಳ್ಳತನ ಪಳತನ ಯಾರು ಬಂದಿಲ್ಲ. ಇವರೇ ಏನಿದ್ರು ಇದ್ರೆ ಹೇಳ್ತಾರೆ, ನನಗೆ ಹೇಳ್ತಾರೆ, ಏ ಇಲ್ಲಿ ಯಾವ್ದೊಂದು ಕುರಿ ಇದ್ ನೋಡೋ ಅಂತೇಳಿ. ಈಗ ಸಾಕಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಪ್ಪ, ಕುರಿ ಸಾಕಾಣಿಕೆಯಲ್ಲಿ ಅಂದ್ರೆ ಕುರಿಗಳಿಗೆ ಏನು ಸಮಸ್ಯೆಗಳು ಬರ್ತವೆ? ಮಳೆಗಾಲದಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು? ಬೇಸಿಗೆಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು? ಮುಂಗಾರಲ್ಲಿ ಈಟಿ ಅಂತ ಬರುತ್ತೆ, ಅದು ವ್ಯಾಕ್ಸಿನೇಷನ್ ಸರ್ಕಾರದಿಂದ ಕೊಡುತ್ತಾರೆ. ಕರುಳು ಬೇನೆ ಅಂತ ಬರುತ್ತೆ, ಬ್ಲೂ ಟಂಗ್ ಅಂತ, ನೀಲ್ನಾಲಿಗೆ ಅಂತ ಬರುತ್ತೆ. ಅದಕ್ಕೆಲ್ಲ ಟೈಮ್ ಟೈಮ್ ಸರಿಯಾಗಿ ನಮ್ಮ ಡಾಕ್ಟ್ರೇ ಕರೆದು ನಮಗೆ ಕೊಡ್ತಾರೆ. ಈಗ ಲಿಂಗರಾಜು ಅಂತ ಇದ್ದಾರೆ ಅಸ್ಗೋಡವರು, ಅವರೇ ನಮಗೆ ಫೋನ್ ಮಾಡಿ ಹೇಳ್ತಾರೆ. ಇಲ್ಲಿ ನಮ್ಮ ಪಲ್ಲಗಟ್ಟೆ ಹತ್ರ ಡಾಕ್ಟರ್ ಇದ್ದಾರೆ, ಲಿಂಗ ರೋಹಿತ್ ಅಂತೇಳಿ. ಈ ಟೈಮ್ಗೆ ಈ ಲಸಿಕೆ ಬಂದ ನೋಡೋಣ, ಬರೋಣ ಬಂದು ತಗೊಂಡೋಗ ಅಂತ ಹೇಳ್ತಾರೆ. ನಾವು ನಮ್ಮ ರೈತರಿಗೆ ನಮ್ಮ ಕುರಿಗಾರಿಗೆಲ್ಲ ಹೇಳ್ತೀವಿ, ಬರ್ರಪ್ಪ ಈ ರೀತಿ ಬಂದೈತೆ ತಗೊಂಡೋಗ್ರಿ ಅಂತ. ಈಗ FEO ಅಂತ ಮಾಡಿದ್ದಾರೆ ನಮ್ಮ ಜಗಳೂರಲ್ಲಿ, ಕುರಿ ಮತ್ತು ಮೇಕೆ ಕಂಪನಿ ಅಂತ ಮಾಡಿದ್ದಾರೆ. ಈ FEO ಅಂತ ಮಾಡಿದಾರಲ್ಲ ಸರ್, ಅದನ್ನು ಮಾಡಿದ್ದಾರೆ. ಅದಕ್ಕೂ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ನಾವು ಈಗ ಕಂಪ್ನಿ ಮಾಡ್ತಾ ಇದ್ದೀವಿ. ಈಗ ಮಧ್ಯವರ್ತಿಗಳನ್ನ ಬಿಟ್ಟು ನೇರವಾಗಿ ರೈತರು ಟು ಮತ್ತೆ ತಗೊಳ್ಳೋರು ಕೊಡೋರು ಅವ್ರ ಮಧ್ಯನೇ ಇದು ಮಾಡ್ಬೇಕಂತೇಳಿ ಮೊನ್ನೆ ಮೀಟಿಂಗ್ ಕರೆದ್ರು ನಮ್ಮ ಹಾಸ್ಪಿಟಲ್, ವೆಟರ್ನರಿ ಹಾಸ್ಪಿಟ್ಲಲ್ಲಿ. ಅದನ್ನು ಮೆಂಬರ್ಶಿಪ್ ತಗೋಬೇಕು, ಆ ಥರನೂ ಮಾಡ್ಬೇಕು, ನೇರ ಮಾರುಕಟ್ಟೆ ಅಂತೇಳಿ ಮಾಡಿದ್ದಾರೆ. ಈ ಮಾರುಕಟ್ಟೆ ಅಂತ ಮಾಡಿದ್ದಾರೆ, ಅದು ನೆನಪು ನನಗೆ. ಆ ಥರ ಮಾಡಿದಾರೆ, ನೆಕ್ಸ್ಟ್ ಆ ಥರ ಮಾಡ್ಬೇಕಂತ ಹೇಳಿ ಮಾಡಿದ್ದೀವಿ. ಈಗ ಕಾಯಿಲೆ ಬರಬಾರದು ಕುರಿಗಳಿಗೆ ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಹಾಕ್ಸ್ಬೇಕು ಅಂತೇಳಿ ನಿಮಗೆ ಮಾಹಿತಿ ಕೊಡ್ತಾರೆ, ಲಸಿಕೆಗಳನ್ನ ಹಾಕ್ಸ್ತೀರಾ? ಈಗ ಕಾಯಿಲೆ ಬಂದಾಗ ಚಿಕಿತ್ಸೆ ಅಂತಂದ್ರೆ ನೀವು ಪಶು ಆಸ್ಪತ್ರೆಗಳಿಗೆ ಹೋಗ್ಲೇಬೇಕಾಗುತ್ತೆ. ಹೋಗ್ಲೇಬೇಕಾಗುತ್ತೆ, ನಾವೇ ಮಾಡ್ತೀವಿ. ಫಸ್ಟ್ ಸಣ್ಣ ಸಣ್ಣಕ್ಕೆಲ್ಲ ಒಂದ್ ಕೆಲಕ್ಕೆ ಕರೆಯದಾಗಲ್ಲ ಅವ್ರನ್ನ, ಅದು ನಮಗೆ ಸೂಕ್ಷ್ಮ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ. ಒಂದು ಇಂಜೆಕ್ಷನ್ ಮಾಡಿದ್ರೆ ಸಾಕು, ಬೇಡ ಅದಕ್ಕೆ ಕಂಟ್ರೋಲ್ ಬೇರೆ ಇನ್ನೊಂದು ಇಂಜೆಕ್ಷನ್ ಮಾಡ್ತೀವಿ. ಆ ಥರ ಮಾಡಿದ್ರೆ ಕಂಟ್ರೋಲ್ ಆಗಿಬಿಡ್ತವೆ ಬೇಗ. ಅದ್ರ ಮೀರಿ ಕೈ ಮೀರಿ ಹೋತಂದ್ರೆ ಪೋಸ್ಟ್ಮಾರ್ಟಮ್ ಮಾಡಿಸಿದ್ರೆ 5,000 ರೂಪಾಯಿ ಕೊಡ್ತಾರೆ. ಅಂತ ಸಾಕಷ್ಟು ದುಡ್ಡು ತಗೊಂಡು ನಮ್ಮ ಕುರಿ ಎಲ್ಲ ಸತ್ತ ಪೋಸ್ಟ್ಮಾರ್ಟಮ್ ಮಾಡಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಟ್ಟರೆ ಅಕೌಂಟಿಗೆ ದುಡ್ಡು ಬಿದ್ದಿದ್ದಾವೆ. ಈಗ ಕುರಿ ಆಕಸ್ಮಿಕವಾಗಿ ಮರಣ ಬಂದಿದ್ರೆ ನಿಮಗೆ ಸರ್ಕಾರದ ವತಿಯಿಂದ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ರಲ್ಲ, ಆದ್ರೆ ಏನಾದರೂ ಇನ್ಸೂರೆನ್ಸ್ ಮಾಡಿಸಬೇಕಾಗುತ್ತೆ? ಇನ್ಸೂರೆನ್ಸ್ ಇಲ್ಲ, ಜನರಲ್ ಇನ್ಸೂರೆನ್ಸ್ ಇದೆಯಲ್ಲ ಸರ್. ಈಗ ಯಾರದೇ ಕುರಿ ಮೇಕೆ ಸತ್ರು 5,000 ದುಡ್ಡು ಬರುತ್ತೆ. ಈಗ ಏನಾದರೂ ಹೊರಗಡೆ ಮೇಸಕ್ಕೆ ಹೊಡ್ಕೊಂಡೋಗಿರ್ತೀರಾ, ಏನಾದರೂ ಸಿಡ್ಲೆ ಹೊಡಿತು, ಅಂತ ಸಂದರ್ಭದಲ್ಲೂ ನಿಮಗೆ ಪರಿಹಾರ ಇದೆಯಲ್ವಾ? ಇಲ್ಲ, ಈಗ ರೈತರುಗಳಿಗೆ ಕುರಿಗಾರರಿಗೆ ವಿಮೆ ಬಂದಿದೆಯಂತೆ. ಬರೀ 80 ರೂಪಾಯಿನ ಕಟ್ಸೋಣ ಕಷ್ಟ ಅವರಿಗೆ. ಒಬ್ಬ ಕುರಿಗಾಯಿಗೆ 5 ಲಕ್ಷ ರೂಪಾಯಿ ವಿಮೆ ಬಂದಿದೆ ತಿಂಗಳ ತಿಂಗಳ ಕೊಡ್ತಾರೆ ಇಲ್ಲಿ ಜಿಲ್ಲಾ ಪಶು ಸಂಗೋಪನೆ ಇದೈತಲ್ಲ ಇಲ್ಲಿ ದಾವಣಗೆರೆಯಲ್ಲಿ ತಿಂಗಳ ತಿಂಗಳ ಕೊಡ್ತಾರೆ. ಈಗ ಮೊದಲೆಲ್ಲ ಕುರಿಗಳಿಗೆ ರೋಗ ಬಂದಾಗ ಅಂದ್ರೆ ಮನೆ ಮದ್ದು ಅಂತ ಹೇಳಿ ಕೊಡ್ತಾ ಇದ್ರು, ಯಾವುದೇ ರೀತಿ ಹೊರಗಡೆ ಡಾಕ್ಟರ್ನ ಕರಿತಾ ಇರಲಿಲ್ಲ, ಔಷಧಿ ಕೊಡಿಸ್ತಾ ಇರಲಿಲ್ಲ. ಆ ಮನೆ ಮದ್ದು ಇವತ್ತು ನೀವು ಮುಂದರ್ಸ್ಕೊಂಡು ಹೋಗಿದ್ರೆ ನಾವು ನಡುವೆ ಮಾಡಿರೋರು, ಈಗ ನಾನು ಬಂದ್ಮೇಲೆ ಕುರಿ ಮಾಡಿರೋದು ಅಷ್ಟೇ, ನಮ್ಮ ವಂಶ ಪರಂಪರೆಗೆ ಕುರಿ ಅನ್ನೋದು ಏನಾಗ ಗೊತ್ತಿದ್ದಿಲ್ಲ. ನಾನು ಏನಾಯ್ತು ಅಂದ್ರೆ, ಒಂದ್ಸರಿ ಈ ನಮ್ಮೂರ ಹತ್ರ ವಸ್ತುರ್ಗ ಅಂತ ಬರುತ್ತೆ, ಅಲ್ಲಿ ನಾನು ಕಿರಣಿ ಅಂಗಡಿ ಇಟ್ಟಿದ್ದೆ. ಕಿರಣಿ ಅಂಗಡಿ ಇಟ್ಟಾಗ ಒಂದು ಆಯಮ್ಮ ಕಾಟಂಬ ಅಂತ ಹೇಳಿ ಅಯ್ಯಮ್ಮ, ಆಯಮ್ಮ ನನ್ನ ಹತ್ರ ರೇಷನ್ ತಗೊಂಡೋಗೋದು. ತಗೊಂಡೋಗೋದಾಗ ಏನಾಯ್ತು, ಅಯ್ಯಮ್ಮ ಅಂಗಡಿ ಮುಚ್ಚ ಪರಿಸ್ಥಿತಿ ಬಂತು, ನನಗೆ 800 ರೂಪಾಯಿ ಬಾಕಿ ಕೊಡ್ಬೇಕಾಗ್ತ ಅಯ್ಯಮ್ಮ ಕೂಡ. ಸಂದರ್ಭದಾಗ ಏನಾಯ್ತು, ನನ್ನ ಹತ್ರ ಬಂತು, ನಗಣ ನಾವು ಹೋಟ್ಲ್ ಬಾಗಿಲು ಬಂದ್ ಮಾಡ್ತಿದ್ದೇವಪ್ಪ, ನಿನಗೆ 800 ರೂಪಾಯಿ ಬಾಕಿ ಕೊಡೋಕ್ಕೂ, ನನ್ನ ಹತ್ರ 8 ದುಡ್ಡಿಲ್ಲ, ನನ್ನ ಹತ್ರ ಒಂದು ಕುರಿ ಮರಿ ಐತೆ ತಗ ನೀನು ಅಂತ. ಅಮ್ಮ ನಾನು ಕುರಿ ಮರಿ ಗಿರಿ ಮರಿ ಬೇಡಮ್ಮ, ನನಗೆ ನೆನೆ ಇಟ್ಕ ಅದನ್ನ ನೀನ ಮಾರಿ ಕೊಡುವ ಅಂತ ಹೇಳಿದೆ. ಅವಾಗದ್ದೇನು ಹೇಳಿದ್ರು, ಪಕ್ಕದ ಮನೆಯವರು ಇಲ್ಲಣ ಮರಿ ತಗ ಎಂ ದುಡ್ಡು ಕೊಡಲ್ಲ ಮತ್ತೆ ದುಡ್ಡಿಲ್ಲ ಅಂತ ತಾಯಮ್ಮ, ಮರಿ ತಗೊಂಡ್ಬಿಡೋದನ್ನ ಅಂತ ಹೇಳಿದ್ರು. ಸರಿ ಬಿಡು ಆಯ್ತು ಅಂತ ಹೇಳಿ ನಾನು ತಗೊಂಡೆ. ಅವ್ರ ಪಕ್ಕದ ಮನೆಗೂ ಒಂದು 2 ಮರಿ ಸಾಕಿದ್ರು, ಆ ಮರಿ ನಾನು ತಗೊಂಡು ಆ ಮರಿ ಜೊತೆ ಬಿಟ್ಟೆ. ಮರಿ ಜೊತೆ ಬಿಟ್ಟಾಗ ನಾನು ಅಂಗಡಿಗೆ ಇದ್ನೆಲ್ಲ ಸಾಕಷ್ಟು ಕಾಳುಗಳೆಲ್ಲ ಬರೋವಲ್ಲ, ಅದು ನನಗೆ ರೂಢಿಯಾಗಿತ್ತು. ಬಂದ ತಕ್ಷಣ ಕಾಳು ತಿನ್ನೋದು, ಚೆನ್ನಾಗಿ ಕೊಬ್ಬಿಕೊಂಡು ಬೆಳೆದಿತ್ತು. ಏನಾಯ್ತು, 2 ತಿಂಗಳು ಬಿಟ್ಟ ಮೇಲೆ ಅದು ಏನಾಯ್ತು ಗೊತ್ತಿಲ್ಲ, ಸತ್ತುಬಿಡ್ತು. ಸತ್ತ ಮೇಲೆ ಅಲ್ಲಿ ನನ್ನ ಭಾಳ ಜನ ಫ್ರೆಂಡ್ಸ್ ಇದ್ರು, ಅವ್ರು ತಗೊಂಡೋಗಿ ಅದನ್ನು ತಿಂದು ನನಗೆ 1200 ರೂಪಾಯಿ ದುಡ್ಡು ಕೊಟ್ರು. ನನಗೆ ಅವಾಗ ಸ್ವಲ್ಪ ತಲೆಗೆ ಬಿತ್ತು, ಇದು ಮರಿ 800 ರೂಪಾಯಿ ಕೊಟ್ಟು ತಗೊಂಡಿದ್ದೆ, 2 ತಿಂಗಳು ಸಾಕಿದ್ದೆ, ಸತ್ತ ಮೇಲೂ ನನಗೆ ದುಡ್ಡು ಕೊಡ್ತಲ್ಲ. ಎಲ್ಲ ವ್ಯವಹಾರದಲ್ಲಿ ಎಲ್ಲ ಬಿಸ್ನೆಸ್ಸಲ್ಲೂ ಲಾಸ್ ಇದ್ದಿದ್ದೆ, ಇದರಲ್ಲಿ ಒಂದು ಸತ್ರು ಲಾಭ ಇದ್ರ ಲಾಭ. ಅವಾಗಿನಿಂದ ನಾನು ಅಂಗಡಿನೂ ನಾನು ಕಿರಣಿ ಅಂಗಡಿ ಬಿಟ್ಬಿಟ್ಟೆ. ಕಿರಣಿ ಅಂಗಡಿ ಬಿಟ್ಟು ನಾನು 2 ಮರಿ ಸಾಕಿದೆ, ಟಗರ್ ಮರಿ ತಂದು 2 ಮರಿ ಟಗರ್ ಮರಿ ತಂದು ಸಾಕಿದ್ರೆ ಒಳ್ಳೆ ಚೆನ್ನಾಗಿ ಅದಷ್ಟು ಪಷ್ಟು ಕೊಬ್ಬು ಬೆಳೆದು ಅದನ್ನ ಮಾರಾಟ ಮಾಡಿದೆ. ಮಾರಾಟ ಮಾಡಿ ನೆಕ್ಸ್ಟ್ ಒಳ್ಳೆ ಮರಿ ತಗೊಂಬಂದೆ ಒಂದು, ಅದು ಫೈಟ್ ಮಾಡಕ್ಕಂತ ಹೇಳಿ. ಫೈಟ್ ಮಾಡೋಕ್ಕೂ ಚೆನ್ನಾಗಿ ಸಾಕ್ತದೆ. ದಾವಣಗೆರೆ ಹರಿಹರ ಇಲ್ಲೆಲ್ಲ ತಗೊಂಬಂದೆ, ಅದು ನಮಗೆ ಟ್ರೈನಿಂಗ್ ಕೊಡಕ್ ಬರಲ್ಲ ಅಷ್ಟೊಂದು ಜಾಸ್ತಿ. ಅವರು ಡೈಲಿ 2 ಮೊಟ್ಟೆ 1 ಲೀಟರ್ ಹಾಲು ಉಳ್ಳಿ ಒತ್ತಿ ಆ ಥರ ಸಾಕಿದ್ರು. ಆ ಥರ ನಮ್ಮ ಕೈಲಿ ಸಾಕಾಗಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅವನು. ಯಾಕೆ ಇವನ್ನ ಜಾಸ್ತಿ ಸಾಕ್ಬೇಕು, ಹೆಣ್ಣುಗ್ರನ್ನ ತರ್ಬೋದಲ್ಲ. ಹೆಣ್ಣು ಕುರಿತ ಅಂದ್ರೆ ಸಬ್ಸಿಡಿ ಇರುತ್ತಲ್ಲ ನಮ್ಮ ಹತ್ರ ಇರತತಿ, ಮರಿನ ಸುಮ್ಮನೆ ತಿಂಗಳ ಮರಿನ ಬಂದೇ ಬರ್ತವೆ, ಹೆಣ್ಣಿದ್ರೆ ಹಿಂಡಿ ಹೆಚ್ಚಾಗುತ್ತೆ, ಗಂಡರ ದುಡ್ಡು ಬರುತ್ತಲ್ಲ ಅಂತ ಹೇಳಿ ಅವಾಗಿನಿಂದ ನಾನು ಆ ಕುರಿ ಸ್ಟಾರ್ಟ್ ಮಾಡಿದ್ದು. ಆ ಜರ್ನಿ ನಮ್ ಮುಂದಕ್ಕೆ ಬಂತು ಅಲ್ಲಿಂದ. ಅಲ್ಲಿದ್ದ ಕುರಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದ್ರೆ ಕಂಡಿದೆ, ಬೇಕಾದಷ್ಟು ಕಂಡಿದೆ ಅಭಿವೃದ್ಧಿ, ಒಳ್ಳೆ ಅಭಿವೃದ್ಧಿ ಕಂಡಿದೆ ಕುರಿನಲ್ಲಿ. ಈ ಕುರಿ ಸಾಕಾಣಿಕೆಯಲ್ಲಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ? ನಮ್ಮ ಮನಸ್ಸು, ಕಷ್ಟ ಅಂದ್ರೆ ಕಷ್ಟ, ಸುಖ ಅಂದ್ರೆ ಸುಖ. ಕಷ್ಟ ಯಾವುದ್ರಲ್ಲಿ ಇಲ್ಲ, ಕಷ್ಟಪಟ್ಟರು ಅದರಲ್ಲಿ ಖಂಡಿತ ಸಿಗುತ್ತೆ, ನಮ್ಗೆ ಇಷ್ಟೇ ಸಿಗುತ್ತೆ ಅಂತೇಳಿ ನಿಗದಿ ಇಲ್ಲ. ಇದರಲ್ಲಿ ಇಷ್ಟೇ ಸಿಗುತ್ತೆ ಅಂತ ಹೇಳ್ಬೋದು ನಾವು. ನಮ್ಮ ಹತ್ರ ಇಷ್ಟೇ ಇದೆ, ಇಷ್ಟೇ ಬರುತ್ತೆ, ಇಷ್ಟು ಮೇಸಲು ಇಷ್ಟು ಬಂದೇ ಬರುತ್ತೆ. ಈಗ ನಾವು ಮೆಕ್ಕೆಜೋಳ ಈಗ ಸ್ಟಾರ್ಟಿಂಗ್ ಅಷ್ಟಿಂದ್ರೆ ಸ್ಟಾರ್ಟಿಂಗ್ ಮಳೆ ಆಗೈತಿ. ಈಗ ಮಳೆ ಬರಲಿಲ್ಲ ಅಂದ್ರೆ ನಾವು ಇಷ್ಟು ಮಾಡಿದ್ದೆಲ್ಲ ವ್ಯರ್ಥ. ಏ ಸೊಪ್ಪೆ ಕಡದಷ್ಟೇ ಗೂಡು ಹಾಕ್ಬೇಕಷ್ಟೇ. ನಮ್ಮ ಹತ್ರ ನಮ್ಮ ಕುರಿ ಇವತ್ತು ಮಾರೋದ, ಇನ್ನೊಂದು ತಿಂಗಳು ಬಿಟ್ಟು ಮಾರಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಲ್ರ. ಇದು ಎಷ್ಟು ದಿನ ಇಟ್ಟರು ಲಾಸ್ ಅಂತೂ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇವನ ತೂಕ ಜಾಸ್ತಿ ಬರುತ್ತೆ, ರೇಟು ಜಾಸ್ತಿ ಆಗುತ್ತೆ. ಹಂಗೆ ಈಗ ಕೋಳಿನ ತಗೊಳ್ರಿ, 45 ದಿನಕ್ಕೆ ಮಾರ್ಬೇಕು ಅದನ್ನ. 45 ದಿನ ಮೇಲ್ಪಟ್ಟು ಇಟ್ಕೊಳಂಗಿಲ್ಲ. ಅವತ್ತು 45 ದಿನಕ್ಕೆ ಏನು ರೇಟ್ ಇರ್ತತಿ ಆ ರೇಟ್ಗೆ ಕೊಡ್ಬೇಕು. ಇಲ್ಲ ಬಿಡಪ್ಪ, ರೇಟ್ ಬರುತ್ತೆ ಕಾಯಕ್ಕನ್ನಂಗಿಲ್ಲ. ನಮ್ಮದು ಯಾವಾಗಲೂ ರೇಟು ಇಳಿಯಂಗಿಲ್ಲ, ನಮ್ದು ಯಾವಾಗಲೂ ಏರ್ತಿರ್ತೈತಿ ಕುರಿದ ಮಟ್ಟಿಗೆ. ಯಾವ ಕಾರಣಕ್ಕೂ ಎಂದು ಇಳಿದ್ರೂ ಇತಿಹಾಸನೇ ಇಲ್ಲ. ಏನ ಬಿಡಪ್ಪ, ಇವು ರೇಟ್ ವೇರಿಯೇಷನ್ ಆಯ್ತು, ಇವತ್ತೀಗ ಇಷ್ಟು ಮಾರ್ಕೆಟು ನಾಳೆ ಇಷ್ಟು ಮಾರ್ಕೆಟು, ಇದನ್ನು ಟೆಂಡರ್ ಬರೆಯೋರೇ ಇಲ್ಲ. ಯಾರು ಏನಿಲ್ಲ, ಇದಕ್ಕೆ ನೋಡ್ತಾರೆ, ಡೈರಿ ಕ್ಲೀನ್ ಹೋಗ್ತಾರೆ, ತೂಕ ನೋಡ್ತಾರೆ. ತೂಕ ಈಗ ತೂಕದ ಪದ್ಧತಿ ಇಲ್ಲ, ತೂಕದ ಪದ್ಧತಿ ನೆಕ್ಸ್ಟ್ ಬರ್ತದೆ ಅಂತ ಹೇಳ್ತಾರೆ ಮಾರ್ಕೆಟ್ಗೆ. ಆದ್ರೂ ಇದಾವ ಮಾರ್ಕೆಟ್ಗಳು ಅಳವಡಿಸಿದ್ದಾರೆ, ಅದಕ್ಕೆ ಯಾರು ಇದನ್ನು ಕೊಡ್ತಾ ಇಲ್ಲ. ಹಂಗಾಗಿ ನೆಕ್ಸ್ಟ್ ತೂಕ ಬರಬೇಕು, ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ತೂಕ ಬರಬೇಕು, ತೂಕ ಮೇಲೆ ತಗೊಂಡು ಹೋಗ್ಬೇಕು. ಹಂಗಾದ್ರೆ ಅನುಕೂಲ ಆಗುತ್ತೆ, ಇದಕ್ಕೆ ಯಾವುದೇ ಕಾರಣಕ್ಕೂ ಏನು ಲಾಸ್ ಆಗಲ್ಲ. ನಾವು ಚೆನ್ನಾಗಿ ನೋಡ್ಕೊಂಡು ಜವಾಬ್ದಾರಿದೆ ಮಾಡಿದ್ರೆ, ನಾವು ತಗೊಂಡೋಗೋದು ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ದೊಡ್ಡದ ಒಂದು ಶೆಡ್ ಕಟ್ಸೋದು, ಫಾರಂ ಮಾಡೋದು, ತಗೊಂಡೋಗಿ ಅದಕ್ಕೆ ತಗೊಂಡೋಗಿ ಯಾರನ್ನ ಕರ್ಕೊಂಡೋಗಿ ಅನುಭವಿಲ್ದವ್ರು ಕರ್ಕೊಂಡೋಗಿ ಮರಿ ತಂದು ಅದಕ್ಕೆ ಕೂಡಿ ಹಾಕೋದು, ಅವನು ಎಲ್ಲೇ ಅವ್ರ ಕೆಲ್ಸಕ್ಕೆ ಅವ್ರು ಹೋದ್ರು, ಇಲ್ಲ ಯಾರು ಲೇಬರ್ ಬಿಟ್ರು ಲೇಬರ್ ಕೆಲ್ಸಕ್ಕೆ ಲೇಬರ್ ಅವನ ಕೆಲ್ಸಕ್ಕೆ ಅವ್ನು ದುಡ್ಡಿಗೋಸ್ಕರ ಮಾಡಿದಂದ್ರೆ ಆಗಲ್ಲ. ಚೆನ್ನಾಗಿ ನಿಂತಿದ್ದು ಅವರೇ ಜನ ನೋಡ್ಕೊಂಡು ಮಾಡಿದ್ರೆ ಒಳ್ಳೆ ಅನುಕೂಲ. ಈಗ ನೀವು ವರ್ಷದಲ್ಲಿ ಎಷ್ಟು ಬೀಡ್ ಮರಿ ಮಾರಾಟ ಮಾಡ್ತೀರ? ಸುಮಾರು ನಮ್ಮ 300 ಕುರಿಗೆ ಒಂದು 500 ಮರಿ ಸಿಗಬಹುದು. ಅದರಲ್ಲಿ ಒಂದು 50 ಮರಿ ಏನೋ ಅಕಾಲಿಕ ಮಳೆ ಬಂದು ಸತ್ತೋಗ್ಬೋದು ಅನ್ಕೊಂಡ, ಅಷ್ಟೋ ಸಾಯಲ್ಲ, ಸಾಯ ಕೊಡಿಸಲ್ಲ. ಅಷ್ಟೊಂದು ಏನೋ 450 ಮರಿ ಮಾರ್ತೀನಿ. 450 ಮರಿ ಮಾರ್ತೀನಿ ಅಂದ್ರೆ ಸುಮ್ಮನೆ ತಿಂಗಳ ತಿಂಗಳ ಬಂದು ನಾನು ಅಷ್ಟೇ ಅದನ್ನೇ ಕೊಡ್ಬೇಕು ಇದನ್ನೇ ಕೊಡ್ಬೇಕು ಅಂತ ಹೇಳಲ್ಲ. ಬರ್ತಾರೆ ಯಾರು ವ್ಯಾಪಾರಗಾರ ಬರ್ತಾರ, ನಿನ್ಗೆ ಎಷ್ಟು ಬೇಕು ತಗೊಳಪ್ಪ ಅಂತ ಹೇಳ್ತೀನಿ, ನಂಗೆ 10 ಬೇಕಣ 10 ತಗೊಂಡು. ಇನ್ನೊಬ್ರು ಯಾರು ವ್ಯಾಪಾರಗಾರ ಬಂದ್ರೆ ನನಗೆ 20 ಬೇಕಣ 20 ತಗೊಂಡು. ಸುಮ್ಮನೆ ಹಿಂದೆ ಮುಂದೆ ಬರ್ತಿರ್ತಾವೆ, ಸುಮ್ಮನೆ ವರ್ತಿ ನೀರಿದ್ದಂಗೆ ಒಂದೊಮ್ಮೆ ಅದು ಕುರಿದ ಅಂದ್ರೆ ವರ್ತಿ ನೀರಿದ್ದಂಗೆ ಸುಮ್ಮನೆ ಮುಗಿದಾಗ ಬಂದೇ ಬರುತ್ತೆ. ಆ ಥರ ಮಾಡ್ತೀವಿ. ಈಗ ಒಂದು ಮರಿ ಎಷ್ಟು ನಿಮಗೆ ಬಾಳುತ್ತೆ ರೇಟು? 6,500 to 7,500 ತನಕ ಮರಿ ಬರೀ ನಾವು ಹಿಂಡು ಒಂದು ಸಪ್ರೇಟ್ ಕೊಟ್ಟರೆ 8,000 to 10,000 ಕೊಡ್ತೀವಿ. ಹಿಂಡು ಲಾಟ್ ಗಟ್ಟಲೆ 10-20 ಕೊಟ್ಟಾಗ 7,500 to 8,000 ಮರಿದೀವಿ. ಅಂದ್ರೆ ಇದರಲ್ಲಿ ಸಿಗೋಂಥ ಆದಾಯ ಬೇರೆ ಯಾವ್ದ್ರಲ್ಲೂ ಕಾಣಕ್ಕಾಗಲ್ಲವಾ? ನನ್ನ ಅಭಿಪ್ರಾಯ ಹಿಂಗೆ, ಬೇರೆ ಬೇರೆ ಎಲ್ಲ ಬೇರೆ ಬೇರೆಲ್ಲ ಕಂಡಿದ್ದಾರೆ, ಬರೀ ಇದರಲ್ಲಿ ಲಾಭ ಜಾಸ್ತಿ ಮಾಡ್ಕೊಂತ ಇದ್ರಲ್ಲೇ ಮಾಡ್ಕೊಂತ ಹೋದ್ರೆ ಬೇರೆ ಬೇರೆ ಮಾಡಿದ್ರೆ ಯಾರು? ಅದರಲ್ಲೂ ಎಲ್ಲ ಇರೋದ್ ಬಿಟ್ಟು ಬೇರೆದಕ್ಕೆ ಆಸೆ ಪಡಬಾರ್ದು. ಇರೋದ್ರಲ್ಲೇ ನಮ್ಗೆ ಅನುಭವ ಇರುತ್ತೆ ಸಾಕಷ್ಟು. ಸಾಕಷ್ಟು ಅನುಭವ ಇದ್ದಾಗ ಅದನ್ನೇ ಸ್ವಲ್ಪ ಏನಾರು ಮಾಡ್ಲೇಷನ್ ಮಾಡ್ಕೊಂಡು ನಿಮ್ಗೆ ಅನುಭವ ಇದ್ದದ್ದೇ ಇನ್ನೂ ಸ್ವಲ್ಪ ಏನಾರು ಹೊಸದಾಗಿ ಮಾಡ್ಬೇಕಂತೇಳಿ ಮಾಡ್ಕೊಂಡು ಹೋಗ್ಬೋದು. ಅದನ್ನೇ ಮತ್ತೆ ಬೇರೆದ ಕೈ ಕೈಸ್ಬಿಡಬೇಕಂತ ನಾವೇನು ಮಾಡ್ತೀವೋ ಅದರಲ್ಲೇ ಹೊಸ ರೀತಿ ವೈಜ್ಞಾನಿಕವಾಗಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಉತ್ತಮ. ಅಂದ್ರೆ ಕೃಷಿಯಲ್ಲಿ ಯಾವುದೇ ಕೆಲಸ ಮಾಡಿದ್ರು ಆಸಕ್ತಿ ಇರ್ಬೇಕು ಮೊದಲಲ್ವಾ? ಮೊದಲು ಆಸಕ್ತಿ ಇರ್ಬೇಕು. ಮೊದಲು ಯಾರೋ ಹೇಳಿದ್ರು ನಾನು ಮಾಡಿದೆ, ಅವ್ನು ನಾನು ಹೇಳಿದ್ನಪ್ಪ ನನಗೆ ಗೊತ್ತೇ ಇದ್ದಲ್ಲ ನಾನು ಹಿಂಗ್ ಮಾಡಿದೆ, ಇನ್ನೊಬ್ರು ದೂಷಣೆ ಮಾಡೋಕ್ಕಿಂತ ನಾವು ಮೊದಲು ನಮಗೆ ದಿಟ್ಟತನ ಇರ್ಬೇಕು. ಅವನು ಮುಟ್ಟೇ ಮುಡ್ತಾನೆ ಗುರಿ ಅಂತ ಹೇಳಿ ಇದ್ರು ಮಾತ್ರ ಅವ್ ಏನೇ ಬರ್ಲಿ ಅಡೆತಡೆ ಬಂದ್ರೆ ಬರ್ತದ ಹೋಗ್ತಿರ್ಬೇಕಷ್ಟೇ. ಫಸ್ಟ್ ಸ್ಟಾರ್ಟಿಂಗ್ ಕುರಿ ಮಾಡಿದಾಗ ನಾನು ಹೊಡ್ಕೊಂಡು ಹೋಗ್ಬೇಕು ನಗರ್ ನನ್ನ ಹಿಂದೆ ನೋಡ ಎಲ್ಲ ಮುಗಿಸಿ ಕುರಿ ಹೊಡ್ಕೊಂಡು ಹೋಗ್ತದಾನೆ ಕುರಿ ಕಾಯ್ತದಾನೆ ಅಂತ ಹೇಳಿ ನಗರ್ ಏನ್ ಮಾಡಕ್ಕಲ್ಲ. ನಮ್ಮ ಮನಸ್ಸಲ್ಲಿ ನಾವು ಇದನ್ನ ಮಾಡ್ಲೇಬೇಕಂತ ಛಲ ಇದ್ರೆ ಏನ್ ಬೇಕಾದ್ರು ಮಾಡ್ಬೋದು. ಅವನು ಅದನ್ನೇ ಮಾಡ್ಬೇಕು, ಇವನು ಇದನ್ನೇ ಮಾಡ್ಬೇಕು ಅಂತ ಏನಿಲ್ಲ. ಶ್ರದ್ಧೆಯಿಂದ ಯಾರಿಗೂ ಮೋಸ ಮಾಡ್ದಂಗೆ ಯಾರಿಗೂ ಕೆಟ್ಟದ್ ಮಾಡ್ದಂಗೆ ಒಂದು ಏನೇ ಕೆಲಸ ಬರಲಿ ಅವ್ನು ಇಷ್ಟಿದ್ದ ಮಾಡ್ಕೊಂಡ್ರೆ ಯಾವತ್ತೂ ಅವ್ನ ಎಸ್ಎಸ್ ಒಟ್ಟಾರೆ ಕುರಿ ಸಾಕಾಣಿಕೆಯಲ್ಲಿ ಎಸ್ಎಸ್ ಕಂಡಿದ್ರೆ ಹೌದು. ತಾಲೂಕು ಮಟ್ಟದಿಂದ ಪ್ರಸಿದ್ಧಿ ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಪ್ರಸಿದ್ಧಿನ ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ. ಅಂದ್ರೆ ಪ್ರಶಸ್ತಿ ಅಂತಂದ್ರೆ ನಿಮ್ಗೆ ಯಾಕೆ ಸಿಕ್ತು? ಚೆನ್ನಾಗಿ ಕುರಿ ಸಾಕಿದಾನೆ, ಫಾರಂ ಚೆನ್ನಾಗಿ ಮಾಡಿದಾನೆ, ಈ ನಮ್ಮ ಸುತ್ತಮುತ್ತಲು ಟಗರ್ ಸಾಕಿದ್ದಾರೆ, ಬೇಕಾದಂತೂ ಫಾರಂ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಟಗರ್ ಸಾಕಿದ್ದಾರೆ, ಅಟ್ಟಗಿಟ್ಟ ಮಾಡಿ ಹಿಂಗ್ ಕೂಡು ಪದ್ಧತಿಯಲ್ಲಿ 300 ಕುರಿ ಇಟ್ಕೊಂಡು ಈ ತರ ಚೆನ್ನಾಗಿ ಸಾಕಿದೆ ಅಂತ ಹೇಳಿ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಏನ್ ಅನಿಸ್ತು ನಿಮಗೆ ಪ್ರಶಸ್ತಿ ಸಿಕ್ಕಾಗ? ಖುಷಿ ಅನಿಸುತ್ತೆ. ಯಾವ್ದು ಮನುಷ್ಯನಾದ್ರೂ ಏನ್ ನಾವು ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ತು ಅಂದ್ರೆ ಚೆನ್ನಾಗಿ ಮತ್ತೆ ಇನ್ನಷ್ಟು ಮಾಡ್ಬೇಕಲ್ಲ, ಇನ್ನ ಮುಂದೆ ಮಾಡ್ಬೇಕಲ್ಲ ಅನ್ಸುತ್ತೆ. ಈಗ 300 ಕುರಿ ಸಾಕಾಣಿಕೆ ಮಾಡಿದ್ರಲ್ಲ, ಪ್ರತಿನಿತ್ಯ ಎಷ್ಟು ಜನ ಅಲ್ಲೆಲ್ಲ ಕೆಲಸ ಮಾಡ್ಬೇಕಾಗುತ್ತೆ? 3 ಲೇಬರ್ಸ್ 3 ಅವ್ರ ಜೊತೆ ನಾನು ಮಾಡ್ತೇನೆ. ನಾನು ಮೊದ್ಲು ಎದ್ದು ಮಾಡಿದ್ರೆ ಅವ್ರ ಹಿಂದೆ ಎದ್ದು ಮಾಡ್ತಾರೆ, ಅವ್ರ ಮೇಲೆ ಬಿಟ್ಟು ಮಾಡಿದ್ರೆ ಆಗಲ್ಲ. ನಾವು ಬೇಗ ಎದ್ದು ಎದ್ದಾಡ್ರಪ್ಪ ಬರ್ರಪ್ಪ ಅಂತ ಕೆಲಸ ಮಾಡ್ಕೊಂಡು ಅವ್ರ ಜೊತೆಗೆ, ಅವ್ರು ನಮ್ಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರನ್ನೇ ಬಿಟ್ಟು ನಾವು ಸುಮ್ ಕುಂತ್ರೆ ಗೊತ್ತಾಗಲ್ಲ ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕಂತ. ಈಗ ನಮಗೆ ಅನುಭವ ಬೇಕಲ್ಲ, ಅವ್ನಿಗೆ ಹೇಳ್ಬೇಕಂದ್ರು ಇನ್ನೊಂದು ಕೆಲಸ ಯಾರಿಗಾರು ಹೇಳ್ಬೇಕಂದ್ರು ನಮಗೆ ಅದ್ರ ಬಗ್ಗೆ ಅನುಭವ ಚೆನ್ನಾಗಿರ್ಬೇಕು. ಮೊದಲು ನನಗೆ ಅನುಭವ ಚೆನ್ನಾಗಿದ್ರು ಮಾತ್ರ ಅವ್ರು ಹೇಳಿ ಮಾಡ್ಸಕ್ ಸಾಧ್ಯ. ನಾವು ಸಾಕಷ್ಟು ಮಾಡಿದೀವಿ, ಜೀವನ ರೊಟ್ಟಿ ಇಟ್ಕೊಂಡೆ ಕುರಿಕಾದ ನಾನು, ಹಂಗೆ ಸುಮ್ಮನೆ ಬಂದಿಲ್ಲಿದ್ದು. ಸಾಕಷ್ಟು ವರ್ಷದಿಂದ ಸಾಕಷ್ಟು ಕಷ್ಟಪಟ್ಟರೋದ್ರಿಂದ ಇವತ್ ಸಾಕಷ್ಟು ನಿಮಗೆ ಆದಾಯ ಸಿಕ್ಕಿದೆಯಲ್ವಾ? ಹೌದು ಹೌದು, ಕೊಟ್ಟಿದ್ದಾರೆ ದೇವ್ರು, ಕೊಟ್ಟಿದ್ದಾನೆ. ನಾವು ಮಾಡಿದ ಕಷ್ಟಕ್ಕೆ ಫಲ ಕೊಟ್ಟಿದ್ದಾನೆ. ಮನೇಲಿ ನಮ್ಮ ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ, ನಮ್ಮಮ್ಮರು ಸಪೋರ್ಟ್ ಮಾಡ್ತಾರೆ, ಅವಣ್ಣ ಎಲ್ಲ ನಮ್ಮ ಇಡೀ ಊರೇ ಸಪೋರ್ಟ್ ಮಾಡಿ ನನಗೆ. ಮೊದಲ ಏನಿದ್ದಲ್ಲ ಈ ಕುರಿ ಮಾಡ್ಕೊಂಡು ಚೆನ್ನಾಗಾದ ಅಂತೇಳಿ ಈಗ ಎಲ್ಲರೂ ಚೆನ್ನಾಗಿ ನೋಡ್ತಿದ್ದಾರೆ ಎಲ್ಲ. ಈಗ ಕೃಷಿಕಂದ್ಮೇಲೆ ಯಾವ ರೀತಿ ಆದ್ರೇನು ನಾವು ಕೃಷಿಯಲ್ಲಿ ಈಗ ಕುರಿ ಸಾಕಾಣಿಕೆ ಆದ್ರೆ ಏನು, ಮೇಕೆ ಸಾಕಾಣಿಕೆ ಆದ್ರೆ ಏನು, ಸಾಕಾಣಿಕೆ ಆದ್ರೆ ಯಾವ್ದಾದ್ರು ಮಾಡಿದ್ರೆ ತಪ್ಪೇನಿದೆಯಲ್ವಾ? ಯಾವ್ದು ಮಾಡಿದ್ರೆ ತಪ್ಪಲ್ಲ, ನಿಯತ್ತಿಂದ ಮಾಡಿದ್ರೆ ಯಾವುದೋ ತಪ್ಪಲ್ಲ. ಸಕ್ಸಸ್ ಅನ್ನೋದು ಎಲ್ಲದರೂ ಸಿಗುತ್ತೆ, ಎಲ್ಲದರೂ ಸಿಗುತ್ತೆ. ಸೊ ನಮ್ಮ ಹುಡ್ಕೊಂಡ್ರೆ ನಾವು ಅದನ್ನ ಹುಡ್ಕೊಂಡು ಹೋಗ್ಬೇಕು ಸಕ್ಸಸ್, ಅದು ನಮ್ಮ ಹತ್ರ ಬರಲ್ಲ. ನಾವು ಅದನ್ನ ಹುಡ್ಕೊಂಡು ಹೋದಾಗ ಮಾತ್ರ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಖಂಡಿತ. ಒಂದು ಯಾವುದೋ ಒಂದು ಮೊನ್ನೆ ಓರೆ ಸಾಕ್ತಿರಿದ್ದಾರೆ, ಒಂದೊಂದು ಕೋಣ ಸಾಕ್ತಿರಿದ್ದಾರೆ, ಹಳ್ಳಿಕರ ಕೃಷ್ಣ ಅಂತ ಹೇಳಿ ಕೋಟಿಗಟ್ಟಲೆ ಅದನ್ನ ಹೇಳ್ತಿದ್ದಾರೆ. ಹಂಗೆ ಒಂದೊಂದು ಇದರಲ್ಲಿ ಒಂದೊಂದು ಥರ ಆಸಕ್ತಿ ಯಾವ್ದ್ರ ಮೇಲೆ ಇರುತ್ತೋ ಅವ್ರು ಅದನ್ನೇ ಮಾಡ್ಬೇಕು. ಮನಸ್ಸಿಟ್ಟು 10 ಮಾಡಲಿ, 100 ಫಲ ಸಿಗುತ್ತೆ ಅದರಲ್ಲಿ. ಮೊದಲು ಅದನ್ನ ನೀವು ಲಾಭ ನೋಡ್ಕೋಬೇಡ್ರಿ, ಮೊದಲು ಅದನ್ನ ಚೆನ್ನಾಗಿ ಸಾಕ್ರಿ, ಅದು ನಿಮ್ಗೆ ಲಾಭ ಕೊಟ್ಟೋಗುತ್ತೆ. ನೀನು ಲಾಭನೇ ನೋಡಿ ಸಾಕಿದ್ರೆ ನೀನು ಬರೀ ಲಾಭದ ಮೇಲೆ ಜಾಸ್ತಿ ಇರುತ್ತೆ, ನಿಮಗೆ ಪ್ರಾಣಿ ಮೇಲೆ ಜಾಸ್ತಿ ಇರಲ್ಲ. ಒಳ್ಳೆಯದು ನಾಗರಾಜ್ ಅವರೇ, ಇಲ್ಲೇ ತನಕ ಈ ಒಂದು ಕುರಿ ಸಾಕಾಣಿಕೆಯ ಬಗ್ಗೆ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳು ಕುರಿತು ಜಗಳೂರು ತಾಲೂಕು ದಿದ್ದಿಗೆ ಗ್ರಾಮದ ಕೃಷಿಕರಾದ HS ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಇದೀಗ ಹವಾಮಾನ ವರದಿ. ರಾಜ್ಯದ ಕರಾವಳಿಯ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ, ಒಳನಾಡಿನಲ್ಲಿ ಒಣ ಹವೆ ಇತ್ತು. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 41.0 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಚಾಮರಾಜನಗರ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,879 ರೂಪಾಯಿಗಳಿಂದ ಗರಿಷ್ಠ 4,879 ರೂಪಾಯಿಗಳು, ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 6,441 ರೂಪಾಯಿಗಳು, ಅಲಸಂದೆ ಕ್ವಿಂಟಲ್ಗೆ ಕನಿಷ್ಠ 6,759 ರೂಪಾಯಿಗಳಿಂದ ಗರಿಷ್ಠ 6,759 ರೂಪಾಯಿಗಳು, ಜೋಳ ಕನಿಷ್ಠ 1,212 ರೂಪಾಯಿಗಳಿಂದ ಗರಿಷ್ಠ 2,727 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,751 ರೂಪಾಯಿಗಳಿಂದ ಗರಿಷ್ಠ 1,977 ರೂಪಾಯಿಗಳು, ನವಣೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,869 ರೂಪಾಯಿಗಳಿಂದ ಗರಿಷ್ಠ 2,856 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,780 ರೂಪಾಯಿಗಳಿಂದ ಗರಿಷ್ಠ 2,569 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 5,851 ರೂಪಾಯಿಗಳಿಂದ ಗರಿಷ್ಠ 6,000 ರೂಪಾಯಿಗಳು, ಅವರೆ ಕ್ವಿಂಟಲ್ಗೆ ಕನಿಷ್ಠ 6,001 ರೂಪಾಯಿಗಳಿಂದ ಗರಿಷ್ಠ 6,175 ರೂಪಾಯಿಗಳು, ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,781 ರೂಪಾಯಿಗಳಿಂದ ಗರಿಷ್ಠ 5,106 ರೂಪಾಯಿಗಳು, ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3,421 ರೂಪಾಯಿಗಳಿಂದ ಗರಿಷ್ಠ 7,859 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,690 ರೂಪಾಯಿಗಳಿಂದ ಗರಿಷ್ಠ 2,025 ರೂಪಾಯಿಗಳು, ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 3,601 ರೂಪಾಯಿಗಳಿಂದ ಗರಿಷ್ಠ 4,979 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು, ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 36,069 ರೂಪಾಯಿಗಳಿಂದ ಗರಿಷ್ಠ 47,789 ರೂಪಾಯಿಗಳು, ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3,996 ರೂಪಾಯಿಗಳಿಂದ ಗರಿಷ್ಠ 7,131 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,425 ರೂಪಾಯಿಗಳಿಂದ ಗರಿಷ್ಠ 2,006 ರೂಪಾಯಿಗಳು, ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,300 ರೂಪಾಯಿಗಳಿಂದ ಗರಿಷ್ಠ 2,432 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 1,787 ರೂಪಾಯಿಗಳಿಂದ ಗರಿಷ್ಠ 2,469 ರೂಪಾಯಿಗಳು, ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,812 ರೂಪಾಯಿಗಳಿಂದ ಗರಿಷ್ಠ 4,812 ರೂಪಾಯಿಗಳು, ಉದ್ದಿನಕಾಳು ಕ್ವಿಂಟಲ್ಗೆ ಕನಿಷ್ಠ 7,409 ರೂಪಾಯಿಗಳಿಂದ ಗರಿಷ್ಠ 7,557 ರೂಪಾಯಿಗಳು, ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 4,789 ರೂಪಾಯಿಗಳಿಂದ ಗರಿಷ್ಠ 2,209 ರೂಪಾಯಿಗಳು, ಜೋಳ ಕ್ವಿಂಟಲ್ಗೆ ಕನಿಷ್ಠ 1,439 ರೂಪಾಯಿಗಳಿಂದ ಗರಿಷ್ಠ 3,132 ರೂಪಾಯಿಗಳು, ನವಣೆ ಕ್ವಿಂಟಲ್ಗೆ 2,810 ರೂಪಾಯಿಗಳಿಂದ ಗರಿಷ್ಠ 3,133 ರೂಪಾಯಿಗಳು, ತೊಗರಿ ಕ್ವಿಂಟಲ್ಗೆ ಕನಿಷ್ಠ 2,570 ರೂಪಾಯಿಗಳಿಂದ ಗರಿಷ್ಠ 7,757 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. साइक्लोन यानी चक्रवात की भविष्यवाणी पहले से की जा सकती है. भारत सरकार अब सोशल मीडिया सहित विभिन्न मीडिया प्लेटफॉर्मों पर समय पर इसकी चेतावनी देती रहती है. आप सभी के लिए इस पर ध्यान देना जरूरी है. चक्रवात के दौरान रेडियो सुनने, टीवी देखने तथा समाचार पत्र पढ़ने मात्र से आप अपनी और अपने आसपास कई लोगों की जान बचा सकते हैं. चक्रवात की चेतावनी SMS के जरिए भी दी जाती है, इसलिए अपने मोबाइल फोन हमेशा चार्ज रखें. केवल आधिकारिक चेतावनी पर ध्यान दें, अफवाहों पर ध्यान न दें. चक्रवात से बचा जा सकता है, तैयारी में ही समझदारी है. राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. ಇದೀಗ ಜನಪದ ಗೀತೆ. ಜೀನಾವ ಬಿಗಿದೇವ್ನಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೇವ್ನಿ ಜೀನಾವ ಬಿಗಿದೇವ್ನಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ.